ರೈತಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನೀವು ಇತ್ತೀಚೆಗೆ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಭೇಟಿ ನೀಡಿದ ಹೈದರಾಬಾದ್ನ ಇಕ್ರಿಸ್ಯಾಟ್ ಸಂಸ್ಥೆ ಕುರಿತು ಡಾ ಶ್ರೀನಾಥ್ ದೀಕ್ಷಿತ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಾಗೆ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬರ್ತದೆ ಅಂತ ಹೇಳಿದ್ರು. ಇಷ್ಟು ದಿನವಾದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್. ನಿಮ್ಮ ಆಧಾರ್ ನಂಬರ್ ಅನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಿರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕಿಗೆ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ ಅರ್ಹ ಬೆಳೆ ವಿಮಾ ಪರಿಹಾರ ಹಣ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ನೋಂದಣಿ ಸಮಯದಲ್ಲಿ ನೀಡಿರುವ ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಷರತ್ತುಗಳು ಅನ್ವಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ಏನ್ ರಮಣ, ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020-2013 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ಗೊಬ್ಬರವಾಗಿ ಬೆಳೆಗೆ ಬಳಸಿದ್ದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಕೇಳಿದರೆ ಹೈದರಾಬಾದ್ನಲ್ಲಿರುವ ಇಕ್ರಿಸ್ಯಾಟ್ ಸಂಸ್ಥೆಯಲ್ಲಿ ಕನ್ನಡಿಗರಾದ ಡಾಕ್ಟರ್ ಶ್ರೀನಾಥ್ ದೀಕ್ಷಿತ್ ಅವರು ಇದ್ದಾರೆ. ಅವರಿಂದ ಸಂಸ್ಥೆಯ ಕುರಿತಂತೆ ಕೆಲವು ಸಂಗತಿಗಳು ಪ್ರಸ್ತಾಪ ಮಾಡಿ ಸರ್. ನಮಸ್ಕಾರ, ತುಂಬಾ ಧನ್ಯವಾದಗಳು. ಇಕ್ರಿಸ್ಯಾಟ್ ಅಂತಂದ್ರೆ ಇಂಟರ್ನ್ಯಾಷನಲ್ ಕ್ರಾಪ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ದ ಸೆಮಿ ಏರಿಡ್ ಟ್ರಾಪಿಕ್ಸ್. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಸೆಮಿ ಏರಿಡ್ ಟ್ರಾಪಿಕ್ಸ್ ಅಂತಂದ್ರೆ ವಿಶೇಷವಾಗಿ ಡ್ರೈ ಲ್ಯಾಂಡ್ಸ್ ಅಂದ್ರೆ ಖುಷ್ಕಿ ಭೂಮಿಗಳು ಅಂತ. ಈ ತರದ ಖುಷ್ಕಿ ಭೂಮಿಗಳು ನಮ್ಮ ಪ್ರಪಂಚದಾದ್ಯಂತ ಅಲ್ಲಲ್ಲಿ ಇದೆ. ಇಲ್ಲಿ ಇರುವಂತಹ ಜನರು ಬಹುಶಃ ಮಳೆ ಆಧಾರಿತ ಕೃಷಿಯನ್ನ ಅವಲಂಬಿಸಿ ಇರೋದ್ರಿಂದ ಇವರು ಹಲವಾರು ಸಮಸ್ಯೆಗಳನ್ನ ಅನುಭವಿಸ್ತಾರೆ. ಅವರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿಕ್ಕೆ ಈ ಒಂದು ಸಂಶೋಧನಾ ಕೇಂದ್ರ, ಇದು ಅಂತಾರಾಷ್ಟ್ರೀಯ ಸಂಶೋಧನಾ ಕೇಂದ್ರ, ಭಾರತದಲ್ಲಿರುವಂತಹ ಏಕೈಕ ಅಂತಾರಾಷ್ಟ್ರೀಯ ಕೃಷಿ ಸಂಶೋಧನಾ ಕೇಂದ್ರ ಅಂದ್ರೆ ಇದು. 1972 ಹೈದರಾಬಾದ್ ಹತ್ತಿರ ಇರುವ ಪಟನ್ ಚೆರು ಅನ್ನೋ ಒಂದು ಜಾಗದಲ್ಲಿ ಸ್ಥಾಪನೆ ಮಾಡಲಾಯಿತು ಇದನ್ನ. ಈ ಒಂದು ಸಂಶೋಧನಾ ಕೇಂದ್ರ ಸಾಧಾರಣ 3,500 ಎಕರೆ ವಿಸ್ತೀರ್ಣ ಪ್ರದೇಶದಲ್ಲಿ ಇದೆ. ಇಲ್ಲಿ ಖುಷಿ ಬೇಸಾಯವನ್ನು ಕುರಿತ ಹಲವಾರು ರೀತಿಯ ಸಂಶೋಧನೆಗಳು ನಡೀತವೆ. ನಿಮಗೆಲ್ಲರಿಗೂ ಗೊತ್ತಿರಬಹುದು, ಜಲಾನಯನ ಅಭಿವೃದ್ಧಿ ಅನ್ನೋ ಈ ಒಂದು ಪರಿಕಲ್ಪನೆ ಸಾಧಾರಣ 1970 ಇತ್ತೀಚೆಗೆ ಖುಷ್ಕಿ ಭೂಮಿಗಳಲ್ಲಿ ಮಳೆ ಆಧಾರಿತ ಕೃಷಿ ಇರುವಂತಹ ಪ್ರದೇಶಗಳಲ್ಲಿ ಬಹಳಷ್ಟು ಕಡೆ ಸರ್ಕಾರ ಇದರ ಯೋಜನೆಗಳನ್ನು ಮಾಡಿ ಖುಷ್ಕಿ ಭೂಮಿಯ ರೈತರಿಗೆ ಒಂದು ರೀತಿಯ ಮಳೆ ಆಧಾರಿತ ಕೃಷಿಯಲ್ಲಿ ಹೇಗೆ ಮಳೆ ನೀರನ್ನ ಸಂಗ್ರಹಿಸಿ ಹೇಗೆ ಮಳೆ ನೀರನ್ನ ಸದುಪಯೋಗ ಪಡಿಸಿಕೊಂಡು ಕೃಷಿ ಮಾಡಬಹುದು ಅನ್ನೋದ್ರ ಬಗ್ಗೆ ಸಂಶೋಧನೆಯನ್ನ ನಡೆಸ್ತೋ ಅದರ ಮೂಲ ಸಂಶೋಧನೆ ಬಹಳಷ್ಟು ಮಟ್ಟಿಗೆ ಈ ಕೇಂದ್ರದಲ್ಲೇ ನಡೆಯಿತು. ಅದಾದ ನಂತರ ನಮ್ಮ ಕರ್ನಾಟಕ ಮೊಟ್ಟ ಮೊದಲನೆಯ ರಾಜ್ಯ ವಾಟರ್ ಶೆಡ್ ಅಂದ್ರೆ ಜಲಾನಯನ ಅಭಿವೃದ್ಧಿಯ ಒಂದು ಅಪ್ರೋಚ್ ಅನ್ನ ಬಳಸಿಕೊಂಡು ಕೃಷಿಯನ್ನ ಮಾಡಲಿಕ್ಕೆ ಒಂದು ಉತ್ತೇಜನ ಕೊಟ್ಟಂತ ರಾಜ್ಯಗಳಲ್ಲಿ ಕರ್ನಾಟಕ ಮೊದಲನೇ ಪ್ರದೇಶ. ಹಾಗಾಗಿ ಕರ್ನಾಟಕ ವಾಟರ್ ಶೆಡ್ ಡೆವಲಪ್ಮೆಂಟ್ ಅಂತ ಬಂದಾಗ ಇವತ್ತಿಗೂ ಕೂಡ ಭಾರತ ದೇಶದಲ್ಲಿ ಕರ್ನಾಟಕದ ಒಂದು ಅನುಭವಗಳನ್ನ ಎಲ್ಲರೂ ಬಹಳ ಉತ್ವರ್ಜಿಯಿಂದ ನೋಡ್ತಾರೆ ಮತ್ತು ಅದಕ್ಕೆ ಬಹಳಷ್ಟು ಬೆಲೆ ಇದೆ. ಈ ಇಕ್ರಿಸ್ಯಾಟ್ ಅನ್ನುವ ಸಂಸ್ಥೆಯಲ್ಲಿ ಮುಖ್ಯವಾಗಿ 6 ಈ ಒಣ ಬೇಸಾಯದಲ್ಲಿ ಬೆಳೆಯುವಂತಹ ಬೆಳೆಗಳ ಬಗ್ಗೆ ಸಂಶೋಧನೆ ನಡೆಯುತ್ತೆ. ಕಡಲೆ, ನೆಲಗಡಲೆ, ಸಜ್ಜೆ, ಜೋಳ, ರಾಗಿ ಮತ್ತು ತೊಗರಿ, ಈ ಎಲ್ಲ ಬೆಳೆಗಳ ಬಗ್ಗೆ ಸಂಶೋಧನೆ ನಡೆಯುತ್ತೆ. ವಿಶೇಷವಾಗಿ ಈ ಎಲ್ಲ ಬೆಳೆಗಳನ್ನು ನೋಡಿದಾಗ ಬಹುಶಃ 90% ಈ ಬೆಳೆಗಳನ್ನು ಬೆಳೆಯುವ ಪ್ರದೇಶ ಖುಷ್ಕಿ ಪ್ರದೇಶವೇ ಆಗಿರುತ್ತೆ. ನೀರಾವರಿ ಬಂದ್ಬಿಟ್ರೆ ಜನರು ಭತ್ತ ಬೆಳೀತಾರೆ, ಕಬ್ಬು ಬೆಳೀತಾರೆ, ಉತ್ತರ ಭಾರತದಲ್ಲಿ ಗೋಧಿ ಬೆಳೀತಾರೆ. ಆದ್ರೆ ವಿಶೇಷವಾಗಿ ಮಳೆ ಆಧಾರಿತ ಕೃಷಿಯಲ್ಲಿ ಬೆಳೆಯುವಂತಹ ಈ ಬೆಳೆಗಳೇನಿದ್ದಾವೆ ಇವು ನಮ್ಮ ದೇಶದಲ್ಲಿ ಮಾತ್ರವಲ್ಲ ಆಫ್ರಿಕಾ ಖಂಡದ ಅನೇಕ ದೇಶಗಳಲ್ಲೂ ಕೂಡ ಇವುಗಳನ್ನು ಬೆಳೀತಾರೆ. ಹಾಗಾಗಿ ಈ ಆರು ಮುಖ್ಯ ಬೆಳೆಗಳ ಬಗ್ಗೆ ಇಲ್ಲಿ ಸಂಶೋಧನೆ ಪ್ರಾರಂಭವಾಯಿತು. ಇದರ ಎಲ್ಲ ರೀತಿಯ ತಳಿಗಳನ್ನ ಸಂಗ್ರಹಿಸಿ ತಳಿಗಳ ಅಭಿವೃದ್ಧಿಯ ಕಾರ್ಯಕ್ರಮಗಳು ಮತ್ತು ಇವುಗಳಲ್ಲಿ ಉತ್ತಮವಾದ ತಳಿಗಳನ್ನ ಅಭಿವೃದ್ಧಿಪಡಿಸಿಕೊಳ್ಳಿಕ್ಕೆ ಇಲ್ಲಿರುವಂತಹ ಜೈನ್ ಬ್ಯಾಂಕ್ನಲ್ಲಿ ಅವುಗಳ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೆಳೆಯುವ ವಿಧಗಳನ್ನ ಶೇಖರಿಸಿಟ್ಟು ಅವುಗಳನ್ನ ಪ್ಲಾಂಟ್ ಬ್ರೀಡಿಂಗ್ ಅಂತ ನಾವೇ ಹೇಳ್ತೀವಿ, ತಳಿ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಬಳಸಿಕೊಳ್ಳಿಕ್ಕೆ ಬೇರೆ ಬೇರೆ ದೇಶಗಳಿಗೆ ಫ್ರೀ ಆಗಿ ಕೊಡ್ತಾರೆ. ಇದು ಒಂದು ಪಬ್ಲಿಕ್ ಸಂಸ್ಥೆ ಆಗಿರುವುದು, ಹಾಗಾಗಿ ನಾಟ್ ಫಾರ್ ಪ್ರಾಫಿಟ್, ಇದು ಅಂತಾರಾಷ್ಟ್ರೀಯ ಸಂಸ್ಥೆ ಆಗಿದ್ರು ಕೂಡ ಇದು ಹಲವಾರು ರೀತಿಯ ಫೋರ್ಡ್ ಫೌಂಡೇಶನ್ ಆಗಿದ್ದಿರಬಹುದು, USAID ಆಗಿದ್ದಿರಬಹುದು, ಯುರೋಪಿಯನ್ ಯೂನಿಯನ್ ಆಗಿರ್ಬಹುದು ಅಥವಾ ನಮ್ಮ ಭಾರತ ಸರ್ಕಾರವೇ ಆಗಿರ್ಬಹುದು, ಇವರೆಲ್ಲರೂ ಕೊಡುವಂತಹ ದೇಣಿಗೆಗಳ ಮೂಲಕ ಇಲ್ಲಿ ರಿಸರ್ಚ್ ನಡೆಯುತ್ತೆ. ಇದು ಸರ್ಕಾರಕ್ಕೆ ಅಧೀನಪಟ್ಟದ್ದಲ್ಲ, ಇದರ ಒಂದು ಆಡಳಿತ ಏನಿದೆ ಬೋರ್ಡ್ ಅಂತ ಇರುತ್ತೆ. ಇದಕ್ಕೆ ಈ ಬೋರ್ಡ್ ನಲ್ಲಿ ಪ್ರಪಂಚಾದ್ಯಂತ ಇರುವಂತಹ ವಿಶೇಷವಾಗಿ ಸಾಧನೆಯನ್ನು ಮಾಡಿದಂತಹ ಕೃಷಿ ವಿಜ್ಞಾನಿಗಳು ಇರ್ತಾರೆ. ಅವರ ಮಾರ್ಗದರ್ಶನದ ಮೂಲಕ ಇಲ್ಲಿ ಒಬ್ಬ ಮಹಾನಿರ್ದೇಶಕರು ಅಂತ ಇರ್ತಾರೆ ಅಥವಾ ಡೈರೆಕ್ಟರ್ ಜನರಲ್ ಅಂತ ಹೇಳ್ಬಹುದು, ಅವರು ಈ ಸಂಸ್ಥೆಯನ್ನ ನಡೆಸ್ತಾರೆ. ಇದರ ಮುಖ್ಯ ಕಚೇರಿ ಅಥವಾ ಮುಖ್ಯ ಸಂಶೋಧನಾ ಕೇಂದ್ರ ಹೈದರಾಬಾದ್ನಲ್ಲಿರುವ ಪಟನ್ಚೆರುನಲ್ಲಿದೆ. ಈಗಾಗಲೇ ಹೇಳಿದೆ ನಾನು, ಸಾಧಾರಣ ಆಫ್ರಿಕಾ ದೇಶಗಳಲ್ಲಿ ಕಚೇರಿಗಳು ಅಂದ್ರೆ ಇದರ ಇತರ ಸಂಶೋಧನಾ ಕೇಂದ್ರಗಳು ಕೂಡ ಕೆಲಸ ಮಾಡ್ತಾ ಇದ್ದಾವೆ. ಇದು ನಮ್ಮ ಇಕ್ರಿಸ್ಯಾಟ್ ಬಗ್ಗೆ ಇರುವಂತಹ ಒಂದು ಪಕ್ಷಿ ನೋಟ ಅಂತ ಹೇಳಬಹುದು. ಇಕ್ರಿಸ್ಯಾಟ್ ಸಂಸ್ಥೆಯಲ್ಲಿ ಜೀನ್ ಬ್ಯಾಂಕ್ ಇದೆ ಅಂತ ಹೇಳ್ತಾ ಇದ್ರಿ, ಎಷ್ಟು ರೀತಿಯ ಈ ಒಂದು ಆರು ಬೆಳೆಗಳ ತಳಿ ವೈವಿಧ್ಯತೆಯನ್ನ ಸಂಗ್ರಹಣೆ ಮಾಡಲಾಗಿದೆ? ಇಲ್ಲಿ ಹಲವು ಲಕ್ಷಗಳಲ್ಲಿ ಇದರ ಸಂಗ್ರಹಣೆ ಇದೆ. ವಿಶೇಷವಾಗಿ ಏನ್ ಮಾಡ್ತಾರೆ ಅಂದ್ರೆ, ಉದಾಹರಣೆಗೆ ರಾಗಿ ಅನ್ನೋದು, ರಾಗಿಯ ಮೂಲ ಪ್ರದೇಶ ಆಫ್ರಿಕಾ ಅಂತ ಗುರುತಿಸಲಾಗುತ್ತೆ. ಈ ಆಫ್ರಿಕಾದಲ್ಲಿ ಈ ರಾಗಿಯ ಅನೇಕ ವೈಲ್ಡ್ ತಳಿಗಳು ಅಂದ್ರೆ ಅದರ ಪೂರ್ವಜರು ಅಂತ ಏನ್ ಹೇಳ್ತೀವಿ ನಾವು, ರಾಗಿಯನ್ನ ಒಂಥರ ಡೊಮೆಸ್ಟಿಕೇಟ್ ಮಾಡ್ಕೊಂಡು ಬಂದಿದ್ವಿ, ಸಾಕೊಂಡು ಬಂದಿದೀವಿ ಅದನ್ನ. ಅದರ ವೈಲ್ಡ್ ಆನ್ಸೆಸ್ಟರ್ಸ್ ಇರ್ತಾರೆ, ಅವುಗಳನ್ನ ಕೂಡ ಸಂಗ್ರಹಣೆ ಮಾಡಿ ಅವುಗಳಲ್ಲಿರುವಂತ ಏನು ವಿಶೇಷತೆಗಳು ಇವೆ, ನಮಗೆ ಈ ಪ್ಲಾಂಟ್ ಬ್ರೀಡಿಂಗ್ ಅಲ್ಲಿ ಅಂದ್ರೆ ತಳಿ ಅಭಿವೃದ್ಧಿಯಲ್ಲಿ ಯಾವ ರೀತಿಯ ಗುಣ ನಮಗೆ ಬೇಕಾಗ್ತದೆ, ಆ ಗುಣವನ್ನ ನಮಗೆ ಬೇಕಾಗಿರುವಂತಹ ತಳಿಯಲ್ಲಿ ಅದನ್ನು ವರ್ಗಾಯಿಸಲಿಕ್ಕೆ ಈ ಎಲ್ಲ ಜರ್ಮ್ ಪ್ಲಾಸಮ್ಗಳನ್ನ ಸಂಗ್ರಹಣೆ ಮಾಡಿ ಇಟ್ಟಿರ್ತಾರೆ. ಈ ಆರು ಬೆಳೆಗಳ ಬಗ್ಗೆ ಏನು ಹೇಳಿದೆ, ಈ ಬೆಳೆಗಳು ಜರ್ಮ್ ಪ್ಲಾಸಮ್ ಅನ್ನ ಬ್ರೀಡಿಂಗ್ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ದೇಶಗಳಿಗೆ ಮತ್ತು ಭಾರತದಲ್ಲಿರುವಂತಹ ಎಲ್ಲ ಸಂಶೋಧನಾ ಕೇಂದ್ರಗಳಿಗೆ ಲೀಡರ್ಸ್ಗೆ ಅಂದ್ರೆ ಈ ತಳಿ ಅಭಿವೃದ್ಧಿ ಮಾಡುವಂತಹ ವಿಜ್ಞಾನಿಗಳೇನಿದ್ದಾರೆ ಅವರಿಗೆ ನಾವು ಉಚಿತವಾಗಿ ಇವುಗಳನ್ನ ಒದಗಿಸಲಾಗುತ್ತೆ. ಇಕ್ರಿಸ್ಯಾಟ್ ಸಂಸ್ಥೆಯಲ್ಲಿ ಎಷ್ಟು ಜನ ಸಿಬ್ಬಂದಿ ಕೆಲಸ ಮಾಡ್ತಿದ್ದಾರೆ ಹೈದರಾಬಾದ್ನಲ್ಲಿ, ಮತ್ತು ಇದರ ಶಾಖೆಗಳು ಎಲ್ಲೆಲ್ಲಿದ್ದಾವೆ? ನಾನು ಹೇಳಿದ ಹಾಗೆ ಎಂಟು ಆಫ್ರಿಕಾ ದೇಶದಲ್ಲಿ ಇದರ ಶಾಖೆಗಳಿದ್ದಾವೆ. ಇದರಲ್ಲಿ ಎರಡು ಮುಖ್ಯವಾದ ರೀಜನ್ ಗಳನ್ನ ಹೇಳ್ತೀವಿ ನಾವು, ಈಸ್ಟ್ ಅಂಡ್ ಸೆಂಟ್ರಲ್ ಆಫ್ರಿಕಾ ಮತ್ತು ಸೌತ್ ಅಂಡ್ ಸದರ್ನ್ ಆಫ್ರಿಕಾ ಅಂತ ಎರಡು ಭಾಗಗಳನ್ನ ಮಾಡಿದ್ದಾರೆ. ಕೆನ್ಯಾದಲ್ಲಿದೆ, ಜಿಂಬಾಬ್ವೆನಲ್ಲಿದೆ, ಮತ್ತೆ ಮಾಲಿನಲ್ಲಿದೆ, ಹಾಗೇನೆ ಇಥಿಯೋಪಿಯಾದಲ್ಲಿದೆ, ಮೊಜಾಂಬಿಕ್ ನಲ್ಲಿದೆ. ಹೀಗೆ ಆಫ್ರಿಕಾ ದೇಶಗಳಲ್ಲಿ ಎರಡು ಮುಖ್ಯ ಭಾಗಗಳು, ಈ ಎರಡು ಪ್ರದೇಶಗಳಲ್ಲಿ ಸಂಶೋಧನೆ ನಡೆಯುತ್ತೆ. ಹೈದರಾಬಾದ್ನಲ್ಲಿರುವ ಸಂಸ್ಥೆಯಲ್ಲಿ ಕರ್ನಾಟಕದವರು ಸೇರಿಕೊಂಡು ಬೇರೆ ಬೇರೆ ರಾಜ್ಯದವರ ಮತ್ತು ಬಹಳಷ್ಟು ಜನ ಬೇರೆ ಬೇರೆ ದೇಶಗಳ ಬಹಳ ಜನ ಇದ್ದಾರೆ. ವಿಶೇಷವಾಗಿ ಕರ್ನಾಟಕದ ವಿದ್ಯಾರ್ಥಿಗಳು ಬಹಳಷ್ಟು ಜನ ಇಲ್ಲಿ ಸಂಶೋಧನೆಗೆ ಬರ್ತಾರೆ. ವಿಶೇಷವಾಗಿ ರಾಯಚೂರು ಕೃಷಿ ವಿಶ್ವವಿದ್ಯಾನಿಲಯದವರು, ಹಾಗೆ ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾನಿಲಯದವರು ಮತ್ತು ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದವರು ಇಲ್ಲಿ ಬಂದು ಹಲವಾರು ರೀತಿಯ ಸಂಶೋಧನೆಗಳನ್ನು ಮಾಡ್ತಾರೆ. ಇಲ್ಲಿ ಬಹಳಷ್ಟು ಜನ ಹಿಂದೆ ಕೂಡ ಕರ್ನಾಟಕದವರು ಅತ್ಯಂತ ಉನ್ನತ ಹುದ್ದೆಗಳಲ್ಲಿ ಇಲ್ಲಿ ಇದ್ಬಿಟ್ಟು ಸೇವಾನಿವೃತ್ತಿಯಾಗಿ ಹೋಗಿದ್ದಾರೆ. ಅಂಥವ್ರಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಗೌಡ, CLL ಗೌಡ ಅಂತ, ಈಗ ಅವರು ಮೈಸೂರಿನಲ್ಲೇ ತಮ್ಮ ನಿವೃತ್ತಿಯ ನಂತರದ ಜೀವನವನ್ನ ನಡೆಸ್ತಾ ಇದ್ದಾರೆ. ಅವರು ಬಹಳ ಹೆಸರಾಂತ ವಿಜ್ಞಾನಿಗಳು. ಇಲ್ಲಿ ಬಹಳಷ್ಟು ಸಾಧಾರಣ 3 ದಶಕಗಳ ಕಾಲ ಅವರು ಸೇವೆ ಸಲ್ಲಿಸಿ ನಿವೃತ್ತಿಯಾಗಿ ಈಗ ಮೈಸೂರಿನಲ್ಲಿರ್ತಾರೆ. ಅದೇ ರೀತಿ ಬಹಳಷ್ಟು ಜನ ಕರ್ನಾಟಕದವರು ಇಲ್ಲಿ ಸೇವೆ ಸಲ್ಲಿಸಿ ಕೆಲವರು ಇಲ್ಲೇ ಇದ್ರು, ಮತ್ತೆ ಕೆಲವರು ಬೇರೆ ಬೇರೆ ಹುದ್ದೆಗಳಿಗೆ ಹಾಗೆ ಹೋಗಿದ್ದಾರೆ. ಈಗ ಲೆಕ್ಕ ಮಾಡೋದಾದ್ರೆ ಒಟ್ಟಾರೆ ಅಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿ, ವಿಜ್ಞಾನಿಗಳು ಮತ್ತು ವಿಸ್ತರಣಾ ಕಾರ್ಯಕರ್ತರು ಅವ್ರನ್ನೆಲ್ಲ ಸೇರಿದ್ರೆ ಎಷ್ಟಾಗ್ಬಹುದು? ಸಾಧಾರಣ ಪಟನ್ಚೆರು ಮುಖ್ಯ ಸಂಶೋಧನಾ ಕೇಂದ್ರದಲ್ಲಿ 1000 ಜನ ಇದ್ದಾರೆ. ಈ ಹಾಗೆ 600-800 ಜನ ನಮ್ಮ ಆಫ್ರಿಕಾ ಪ್ರದೇಶಗಳಲ್ಲಿದ್ದಾರೆ. ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ಸಿಬ್ಬಂದಿ ಅಂತಂದಾಗ ಇಲ್ಲಿ ಬಹಳಷ್ಟು ಜನ ಬರುವುದು ಹೋಗುವುದು ನಡೀತಾ ಇರುತ್ತೆ. ಕೆಲವೇ ಸಿಬ್ಬಂದಿಗಳು ಇಲ್ಲಿ ಕಾಯಂನಾಗಿರ್ತಾರೆ, ಉಳಿದವರು ಸಂಶೋಧಕರು, ವಿಶೇಷವಾಗಿ ಅವರ ಸಂಶೋಧನೆಯ ಒಂದು ಗುರಿಯನ್ನ ಇಟ್ಕೊಂಡು ಇಲ್ಲಿ ಬಂದು ಸ್ವಲ್ಪ ದಿವಸ ಕೆಲಸ ಮಾಡಿ ಮತ್ತೆ ತಮ್ಮ ತಮ್ಮ ಸಂಸ್ಥೆಗಳಿಗೆ ಹೋಗ್ಬೋದು ಅಥವಾ ಬೇರೆ ಸಂಸ್ಥೆಗಳಲ್ಲಿ ಕೆಲಸಕ್ಕೆ ಹೋಗೋದು. ಹಾಗಿರ್ತಾರೆ, ಇದೊಂಥರ ಏನಂತಂದ್ರೆ ಫ್ಲೋಟಿಂಗ್ ಪಾಪ್ಯುಲೇಷನ್ ಅಂತ ಏನ್ ಹೇಳ್ತೀವಿ ಆ ತರ ಇರುತ್ತೆ. ಹಾಗಾಗಿ ಯಾವುದೇ ಒಂದು ಸಮಯದಲ್ಲಿ ಇಷ್ಟೇ ಜನ ಇದ್ದಾರೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಇಕ್ರಿಸ್ಯಾಟ್ ನಲ್ಲಿ ಸ್ನಾತಕೋತ್ತರ ಪದವಿ, PhD ಪದವಿ ಸಂಶೋಧನಾ ಕೆಲಸಕ್ಕಾಗಿ ಬರ್ತಾರೆ ಅಥವಾ ಬೇರೆ ಪ್ರತ್ಯೇಕವಾದ ಸಂಶೋಧನಾ ಕಾರ್ಯಕ್ಕೆ ಅಲ್ಲಿಗೆ ಆಗಮಿಸ್ತಾರೆ? ಹೇಗೆ? ಎರಡು ರೀತಿ ಇದೆ. ಈಗ ಉದಾಹರಣೆಗೆ ನಾ ಹೇಳಿದೆ, ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ರಾಯಚೂರಿನಿಂದ ಇಲ್ಲಿ ಬರ್ತಾರೆ ಅಂತಂದ್ರೆ, ವಿಶೇಷವಾಗಿ ಸ್ನಾತಕೋತ್ತರ ಮತ್ತು PhD ವಿದ್ಯಾರ್ಥಿಗಳು ಅಲ್ಲಿ ತಮ್ಮ ಪಠ್ಯಕ್ರಮಗಳನ್ನ ಮುಗಿಸಿದ ನಂತರ ಕೋರ್ಸ್ ವರ್ಕ್ ಅಂತ ಏನ್ ಹೇಳ್ತೀವಲ್ಲ, ಸಂಶೋಧನೆಗಾಗಿ ಇಲ್ಲಿ ಬರ್ತಾರೆ. ಸಂಶೋಧನೆಯನ್ನ ಇಲ್ಲಿ ಮಾಡ್ತಾರೆ. ಈ 6 ಬೆಳೆಗಳಲ್ಲಿ ವಿಶೇಷವಾಗಿ ಕೆಲವು ಅಡ್ವಾನ್ಸ್ಡ್ ರಿಸರ್ಚ್ ಅಂತ ಏನ್ ಹೇಳ್ತೀವಿ ಅದನ್ನ ಇಲ್ಲಿ ಮಾಡ್ತಾರೆ. ಅದೇ ರೀತಿಯಾಗಿ PhD ಅವರು ಕೂಡ ಬರ್ತಾರೆ. ಹಾಗೆ ಬೇರೆ ದೇಶದ ಹಲವಾರು ವಿದ್ಯಾರ್ಥಿಗಳು PhD ಮತ್ತು ಪೋಸ್ಟ್ ಡಾಕ್ಟರಲ್ ಅಂತ ಏನ್ ಹೇಳ್ತೀವಿ ಅದಕ್ಕೂ ಕೂಡ ಬರ್ತಾರೆ. ಇಕ್ರಿಸ್ಯಾಟ್ ಅಂತಂದ್ರೆ ಬಹಳ ದೊಡ್ಡ ಸಂಸ್ಥೆ ಅಂತ ಅನ್ಕೊಂಡು ಎಷ್ಟೋ ಜನ ತಿಳ್ಕೊಂಡಿದ್ದಾರೆ, ಇದು ಸರಿನೇ? ಹೌದು. ಅಲ್ಲಿರುವ ಮೂಲಭೂತ ಸೌಲಭ್ಯಗಳು ಸೌಕರ್ಯಗಳ ಬಗ್ಗೆ ಉಲ್ಲೇಖ ಮಾಡಬಹುದಾ? ಹಾ, ಖಂಡಿತವಾಗಿ. ಇದು ಬಹುಶಃ ನಮ್ಮ ದೇಶದಲ್ಲಿರುವಂತಹ ಅತ್ಯಂತ ದೊಡ್ಡ ವಿಸ್ತಾರವಾದ ಕೃಷಿ ಸಂಶೋಧನಾ ಕೇಂದ್ರಗಳಲ್ಲಿ ಒಂದು ಅಂತ ಹೇಳ್ಬಹುದು. ಇದರ ವಿಸ್ತೀರ್ಣ ಸಾಧಾರಣ 3,500 ಎಕರೆ ಪ್ರದೇಶದಲ್ಲಿದೆ. ಈ ಒಂದು ಸಂಶೋಧನಾ ಕೇಂದ್ರದಲ್ಲಿ ನಮಗೆ ಕೆಂಪು ಮಣ್ಣು ಮತ್ತು ಕಪ್ಪು ಮಣ್ಣು ಎರಡು ನೋಡ್ಲಿಕ್ಕೆ ಸಿಗುತ್ತೆ. ನಮ್ಮ ಈ ಕ್ಯಾಂಪಸ್ನ ರಿಸರ್ಚ್ ಇದರ ಒಂದು ವಿಶೇಷತೆ ಇದು. ಇದೇ ಜಾಗವನ್ನು ಆಯ್ಕೆ ಮಾಡಲಿಕ್ಕೆ ಕೆಂಪು ಮಣ್ಣು ಕಪ್ಪು ಮಣ್ಣು ಒಂದೇ ಜಾಗದಲ್ಲಿ ಲಭ್ಯ ಇರುವಂತದ್ದು ಬಹಳ ಮುಖ್ಯವಾದ ಪಾತ್ರ ವಹಿಸಿತ್ತು. ಅದಲ್ಲದೆ ನಮ್ಮಲ್ಲಿ ರಿಸರ್ಚ್ ಸಪೋರ್ಟ್ಗೋಸ್ಕರ ತುಂಬಾ ಉತ್ತಮವಾದಂತಹ ಫಾರ್ಮ್ ಇಂಜಿನಿಯರಿಂಗ್ ಸರ್ವಿಸಸ್ ಅಂತ ಎಲ್ಲ ರೀತಿಯ ಕೃಷಿ ಸಲಕರಣೆಗಳು, ಭೂಮಿಯನ್ನ ತಯಾರು ಮಾಡೋದ್ರಿಂದ ಹಿಡಿದು ಹಾರ್ವೆಸ್ಟ್ ಮಾಡೋದ್ರವರೆಗೆ ಏನೇನು ಬೇಕಾಗುತ್ತೆ ಅದರ ಸಪೋರ್ಟ್ ಕೊಡ್ಲಿಕ್ಕೆ ಒಂದು ವಿಂಗ್ ಇರುತ್ತೆ. ಹಾಗೆ ಇದೊಂದು ಪೂರ್ತಿ ಸೆಲ್ಫ್ ಸಫಿಶಿಯಂಟ್ ಕ್ಯಾಂಪಸ್ ಅಂತ ಹೇಳ್ಬಹುದು. ಇಲ್ಲೇ ಒಳಗಡೆ ವಿದ್ಯಾರ್ಥಿಗಳಿಗೆ, ಸಂಶೋಧಕರಿಗೆ ಮತ್ತೆ ವಿಜ್ಞಾನಿಗಳಿಗೆ ಇಳ್ಕೊಳ್ಳಿಕ್ಕೆ ಅಥವಾ ಕೆಲಸ ಮಾಡೋರಿಗೆ ಇರ್ಲಿಕ್ಕೆ ಅವರ ವಸತಿಗೆ ಇರುವಂತಹ ಗೃಹಗಳು ಮತ್ತು ಗೆಸ್ಟ್ ಹೌಸ್ಗಳು, ಹಾಸ್ಟೆಲ್ಗಳು ಎಲ್ಲ ಇದಾವೆ. ಮತ್ತೆ 365 ದಿವಸವೂ ಲಭ್ಯ ಇರುವಂತಹ ಒಂದು ಕ್ಯಾಂಟೀನ್ ವ್ಯವಸ್ಥೆ ಇದೆ. ಅಲ್ಲದೆ ಅತ್ಯಂತ ಸುಸಜ್ಜಿತವಾದಂತಹ ಜೀನೋಮಿಕ್ಸ್ ಲ್ಯಾಬ್ ಇದೆ, ಮಣ್ಣು ವಿಜ್ಞಾನದ ಲ್ಯಾಬ್ ಇದೆ. ಹಾಗೆ ಕೊಯ್ಲೋತ್ತರ ಹಲವಾರು ಚಟುವಟಿಕೆಗಳೀಗ ಮಾರುಕಟ್ಟೆಗೆ ಸಂಪರ್ಕಿಸುವಂತಹ ಇದಾಗಿರ್ಬಹುದು, ಮತ್ತು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ ನಾವೇನ್ ಹೇಳ್ತೀವಿ, ರೈತ ಉತ್ಪಾದಕರ ಸಂಘಗಳು ಅವುಗಳಿಗೆ ಟ್ರೈನಿಂಗ್ ಕೊಡುವಂತದ್ದು ಆ ಒಂದು ಡಿಪಾರ್ಟ್ಮೆಂಟ್ ಕೂಡ ಇಲ್ಲಿದೆ. ಹಾಗೆ ಎಂಟಮಾಲಜಿ ಅಂದ್ರೆ ಕೀಟಶಾಸ್ತ್ರ ಮತ್ತು ರೋಗಶಾಸ್ತ್ರಗಳು, ಬೇಸಾಯ ಶಾಸ್ತ್ರ ಇದೆಲ್ಲದರ ಇರುವಂತಹ ಲ್ಯಾಬೋರೇಟರಿ ಇದೆ. ವಾತಾವರಣ ಬದಲಾವಣೆ ಆಗುತ್ತಿರುವಂತಹ ಪರಿಸ್ಥಿತಿಯಲ್ಲಿ ಯಾವ್ಯಾವ ಬೆಳೆಗಳಿಗೆ ಯಾವ ರೀತಿಯಾದಂತಹ ಸಮಸ್ಯೆಗಳು ಬರಬಹುದು ಅನ್ನೋದ್ರ ಬಗ್ಗೆ ಸಂಶೋಧನೆ ನಡೆಸಲಿಕ್ಕೆ ಕ್ಲೈಮೇಟ್ ಚೇಂಜ್ ಲ್ಯಾಬ್ ಇದೆ. ಹೀಗಾಗಿ ಇಲ್ಲಿ ಬಹುಶಃ ನಮಗೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಕೃಷಿ ಸಂಬಂಧಿತವಾಗಿ ನಡೆಸಲಿಕ್ಕೆ ಇರುವಂತಹ ಎಲ್ಲ ಅತ್ಯುತ್ಕೃಷ್ಟ ಸಲಕರಣೆಗಳು ಹಾಗೆ ಸೌಲಭ್ಯಗಳು, ಪ್ರಯೋಗಾಲಯಗಳು ಇಲ್ಲಿದ್ದಾವೆ. ಇದಲ್ದೇನೆ ಇನ್ನೊಂದು ವಿಶೇಷ ನಮ್ಮ ಈ ಕ್ಯಾಂಪಸ್ ಇಂದ ಅಂತ ಹೇಳಿದ್ರೆ, 3,500 ಎಕರೆ ವಿಸ್ತೀರ್ಣ ಪ್ರದೇಶದಲ್ಲಿ ಇರುವಂತಹ ಈ ನಮ್ಮ ಸಂಸ್ಥೆಗೆ ನಾವು ಹೊರಗಿನಿಂದ ಯಾವ ನೀರನ್ನು ತಗೊಳ್ಳೋದಿಲ್ಲ, ನೀರಿನ ಸಪ್ಲೈಯೇ ಇಲ್ಲ. ಅಂದ್ರೆ ನಾವು ಎಲ್ಲ ನೀರನ್ನ ಮಳೆಯ ನೀರಿನ ಸಂಗ್ರಹ ಮಾಡಿಕೊಂಡು ಸಾಧಾರಣ 16 ಮಾನವ ನಿರ್ಮಿತ ಸರೋವರಗಳನ್ನ ಇಲ್ಲಿ ಮಾಡ್ಕೊಂಡಿದೀವಿ. ಇದರಿಂದಲೇ ನಮ್ಮ ಎಲ್ಲ ಪ್ರಯೋಗಗಳಿಗೆ ಮತ್ತು ಇಲ್ಲಿ ಇರುವಂತಹ ಲ್ಯಾಬೊರೇಟರಿಗಳಿಗೆ ಮತ್ತು ಇಲ್ಲಿರುವಂತಹ ಜನರ ಉಪಯೋಗಕ್ಕೆ, ಕ್ಯಾಂಟೀನ್ ಉಪಯೋಗಕ್ಕೆ ಎಲ್ಲಕ್ಕೂ ಬರುವಂತೆ ಇಲ್ಲಿನ ನೀರಿನ ಸಂಗ್ರಹ, ಈ ಬರಗಾಲ ಇರುವಂತಹ ಪರಿಸ್ಥಿತಿಯಲ್ಲೂ ಕೂಡ ನಮಗೆ ಇಲ್ಲಿ ನೀರೇ ಸಾಕಾಗುವಂತಹ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿಕೊಂಡಿದ್ದಾರೆ. ನಾವು ಹೀಗೆ ಮಾತಾಡ್ತಾ ಹೋದ್ರೆ ತುಂಬಾ ವಿಶೇಷವಾದ ವಿಚಾರಗಳು ಸಿಗ್ತವೆ ಅಲ್ಲಿ. ಖಂಡಿತ. ಬೆಳೆ ವ್ಯವಸ್ಥೆ ಅಲ್ದಲನೆ ಖುಷ್ಕಿ ಪ್ರದೇಶದಲ್ಲಿ ಜಾನುವಾರುಗಳ ಸಾಕಾಣಿಕೆ, ಇದ್ರ ಬಗ್ಗೆನೂ ಗಮನ ಹರಿಸಲಾಗಿದೆಯಾ? ಜಾನುವಾರುಗಳ ಸಾಕಾಣಿಕೆ ಬಗ್ಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸಂಶೋಧನಾ ಕೇಂದ್ರ ಬೇರೆನೇ ಇದೆ, ಇಂಟರ್ನ್ಯಾಷನಲ್ ಲೈವ್ ಸ್ಟಾಕ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ, ಇದು ಕೆನ್ಯಾದಲ್ಲಿದೆ. ಹಾಗಾಗಿ ನಾ ಹೇಳಿದ ಹಾಗೆ ಒಣ ಬೇಸಾಯಕ್ಕೆ ಇರುವಂತಹ ಸಮಸ್ಯೆಗಳು, ವಿಶೇಷವಾಗಿ ಮಣ್ಣು ಮತ್ತು ನೀರಿನ ಸಮಸ್ಯೆಗಳು ಮತ್ತು ಕೆಲವು ಮುಖ್ಯ ಬೆಳೆಗಳ ಸಮಸ್ಯೆಗಳ ಕುರಿತಾದಂತಹ ಸಂಶೋಧನೆ ಮಾತ್ರ ಇಲ್ಲಿ ನಡೆಯುತ್ತೆ. ಆದ್ರೆ ಪಶುಪಾಲನೆಯ ಕ್ಷೇತ್ರದಲ್ಲಿ ಸಂಶೋಧನೆ ಅಲ್ಲದಿದ್ರೂ ಕೂಡ ಅದನ್ನ ನಾವು ನಮ್ಮ ಒಣ ಬೇಸಾಯ ಪದ್ಧತಿಯಲ್ಲಿ ಯಾವ ರೀತಿಯಾಗಿ ಅಳವಡಿಸಿಕೊಳ್ಳಬಹುದು ಅನ್ನುವಂತಹ ಹಲವಾರು ವ್ಯವಸ್ಥೆಗಳ ಬಗ್ಗೆ ಸಂಶೋಧನೆ ಇಲ್ಲಿ ನಡೆದಿದೆ, ಈಗಲೂ ನಡೆಸ್ತಾ ಇದ್ದೇವೆ. ಮತ್ತು ನಾವು ಬೇರೆ ಕಡೆ ನಡೆದಂತಹ ಸಂಶೋಧನೆಗಳ ಪರಿಣಾಮಗಳನ್ನು ತಗೊಂಡು ಬಂದು ಅದನ್ನ ಇಲ್ಲಿ ನಾವು ರೈತರಿಗೆ ಅಳವಡಿಸಿ ಅದನ್ನ ಸ್ಟಡಿ ಮಾಡುವಂತಹ ಕೆಲಸ ನಡೆಯುತ್ತೇವೆ. ವಿಶೇಷವಾಗಿ ಹೈ ಎಂಡ್ ರಿಸರ್ಚ್ ಅಂತ ನಾವೇನ್ ಹೇಳ್ತೀವಿ ಅದು ನಮ್ಮ ಪಶುಪಾಲನೆಯ ಕ್ಷೇತ್ರದಲ್ಲಿ ಇಲ್ಲಿ ನಡೆಯುವುದಿಲ್ಲ. ಯಾಕೆಂದ್ರೆ ಇದರ ಹೆಸರೇ ಹೇಳುವಂತೆ ಇಂಟರ್ನ್ಯಾಷನಲ್ ಕ್ರಾಪ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಹಾಗೆ ಲೈಫ್ ಸ್ಟಾಕ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೂಡ ಬೇರೆಯಾಗಿದೆ. ಭಾರತ ಸರ್ಕಾರದ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ನಲ್ಲೂ ಕೂಡ ಇದೇ ರೀತಿಯಾದ ವ್ಯವಸ್ಥೆ ಇದೆ. ಇಂಡಿಯನ್ ವೆಟರ್ನರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಉತ್ತರ ಪ್ರದೇಶದಲ್ಲಿದೆ. ಅದೇ ರೀತಿಯಾಗಿ ಬೇರೆ ಬೇರೆ ಬೇರೆ ಬೇರೆ ಬೆಳೆಗಳ ಬಗ್ಗೆ, ಉದಾಹರಣೆಗೆ ಭತ್ತದ ಬಗ್ಗೆ ರಿಸರ್ಚ್ ಮಾಡೋದು ಕಟಕ್ ನಲ್ಲಿದೆ, ಹೈದರಾಬಾದ್ ನಲ್ಲಿದೆ, ಮತ್ತೆ ಎಲ್ಲ ಈ ತೃಣಧಾನ್ಯಗಳು ಅಥವಾ ಮಿಲೆಟ್ಸ್ ಅಂತ ಹೇಳ್ತೀವಿ ಇವುಗಳ ಬಗ್ಗೆ ಮಾಡುವಂತಹ ರಿಸರ್ಚ್ ಸ್ಟೇಷನ್ ಹೈದರಾಬಾದ್ ನಲ್ಲಿದೆ. ಈ ತರ ವಿಶೇಷವಾಗಿ ಗಮನ ಕೊಡ್ಲಿಕ್ಕೆ ಆಯಾ ರೀತಿಯ ರಿಸರ್ಚ್ ಸ್ಟೇಷನ್ ಗಳು ಬೇರೆ ಬೇರೆ ಆಗಿ ಇದೆ. ಇಕ್ರಿಸ್ಯಾಟ್ ಸಂಸ್ಥೆಯಿಂದ ಇದುವರೆಗೆ ಬಿಡುಗಡೆಯಾಗಿರುವ ತಳಿಗಳು ಎಷ್ಟಿರಬಹುದು ಅಂತ ಹೇಳ್ತೀರಿ? ಬಹಳ ಉತ್ತಮವಾದ ಪ್ರಶ್ನೆ ಇದು. ನಿಜ ಹೇಳ್ಬೇಕು ಅಂದ್ರೆ ಇಕ್ರಿಸ್ಯಾಟ್ ಮ್ಯಾಂಡೇಟ್ ಹೇಗಿದೆ ಅಂತ ಹೇಳಿದ್ರೆ, ಇಕ್ರಿಸ್ಯಾಟ್ ತಾನೇ ತಾನಾಗಿ ಯಾವುದೇ ಒಂದು ತಳಿಯನ್ನ ಬಿಡುಗಡೆ ಮಾಡುವ ಹಾಗಿಲ್ಲ. ಇದು ನಮ್ಮ ಭಾರತ ಸರ್ಕಾರದ ಜೊತೆಗಿರುವ ಒಪ್ಪಂದ. ಯಾಕೆ ಅಂದ್ರೆ ಈಗ ನಾವು ಬೇರೆ ಬೇರೆ ತಳಿಗಳನ್ನ ತಗೊಂಡ್ ಬಂದು ಇಲ್ಲಿ ಸಂಗ್ರಹ ಮಾಡಿರ್ತೀವಿ. ಇವುಗಳನ್ನ ನಮ್ಮ ದೇಶದಲ್ಲಿ ಇರುವಂತಹ ಇತರೆ ಸಂಸ್ಥೆಗಳ ಏನಿದಾವೆ ಅಲ್ಲಿ ನಡೆಯುವಂತಹ ಸಂಶೋಧನೆ ಏನಿದೆ ಆ ಸಂಶೋಧಕರಿಗೆ ಇಲ್ಲಿ ಇರುವಂತಹ ಈ ಸರಕನ್ನ ನಾವು ಅವ್ರಿಗೆ ಒದಗಿಸ್ತೇವೆ. ಅಂದ್ರೆ ತಳಿ ಬಿಡುಗಡೆ ಅವ್ರು ಮಾಡ್ತಾರೆ. ಉದಾಹರಣೆಗೆ ಯುಎಸ್ ಧಾರವಾಡ, ಯುಎಸ್ ಬೆಂಗಳೂರಿನವರು ರಾಗಿ ತಳಿ ಮಾಡ್ಬೇಕಾದ್ರೆ ಅದಕ್ಕೆ ಬೇಕಾದಂತಹ ಪೇರೆಂಟ್ ಮಟೀರಿಯಲ್ ಇಲ್ಲಿಂದ ತಗೊಂಡು ಹೋಗಿರ್ತಾರೆ. ನಾವಾಗಿ ಯಾವುದೇ ವೆರೈಟಿನ ಬಿಡುಗಡೆ ಮಾಡೋ ಹಾಗಿಲ್ಲ. ಬಿಡುಗಡೆ ಮಾಡಿರುವ ತಳಿಗಳಲ್ಲಿ ನಮ್ಮಲ್ಲಿಂದ ಸರಬರಾಜಾದಂತಹ ಪೇರೆಂಟ್ ಮಟೀರಿಯಲ್ ಇರುತ್ತೆ. ಅದು ಬಹಳ ಮುಖ್ಯವಾದ ಸಂಗತಿನೇ ನಿಜ. ಇನ್ನು ರೈತರಿಗೆ, ವಿಸ್ತರಣಾ ಸಿಬ್ಬಂದಿಗೆ, ಸಂಶೋಧನಾ ಕಾರ್ಯದಲ್ಲಿ ನಿರತರಾದ ನಮ್ಮ ವಿಶ್ವವಿದ್ಯಾಲಯ ಅಥವಾ ಬೇರೆ ಸಂಸ್ಥೆಗಳ ವ್ಯಕ್ತಿಗಳಿಗೂ ಇಲ್ಲಿ ತರಬೇತಿಗಳನ್ನ ಅಥವಾ ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದಲ್ವಾ? ಖಂಡಿತವಾಗ್ಲು. ನಾನಾಗ್ಲೇ ಹೇಳಿದೆ, ವಿದ್ಯಾರ್ಥಿಗಳು ಬಂದು ಇಲ್ಲಿ ಸಂಶೋಧನೆ ಮಾಡಬಹುದು. ವಿದ್ಯಾರ್ಥಿಗಳು ತಮ್ಮ ಪಠ್ಯಕ್ರಮವನ್ನು ಮುಗಿಸಿದ ಮೇಲೆ ಉಳಿದಂತಹ ಇಲ್ಲಿನ ಸಂಶೋಧಕರ ಜೊತೆಗೆ ಒಳಗೂಡಿ ಸಂಶೋಧನೆಯನ್ನು ಮಾಡಿ ಅವರ ಪ್ರಬಂಧ ಮಂಡಿಸಿ ಅವರಿಗೆ ಪದವಿ ಪ್ರದಾನ ಮಾಡಲಾಗುತ್ತೆ. ಅಲ್ಲದೇನೆ ವಿಸ್ತರಣಾ ಕಾರ್ಯಕರ್ತರಿದ್ದಾರೆ, ಪಾಲಿಸಿ ಮೇಕರ್ಸ್ ಇದ್ದಾರೆ, ರೈತ ಸಂಘದವರಿದ್ದಾರೆ, ಹಾಗೂ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್, ಉತ್ಪಾದಕರ ಸಂಘಗಳು, ಕಂಪನಿಗಳು ಅಂತ ಏನ್ ಹೇಳ್ತೀವಿ ಅವರಿಗೆ ತರಬೇತಿ ಕೊಡ್ಲಿಕ್ಕೆ, ಬೇರೆ ಬೇರೆ ಬೇರೆ ಬೇರೆ ರೀತಿಯ ಅವರಿಗೆ ಬೇಕಾದಂತಹ ಕ್ಷೇತ್ರದಲ್ಲಿ ಯಾವ ತರದ ತರಬೇತಿ ಅಗತ್ಯವಿರುತ್ತೆ ಆ ತರಬೇತಿಯನ್ನ ನಾವಿಲ್ಲಿ ಹೇಗೆ ಅಂತಂದ್ರೆ ಅವರಿಗಾಗಿ ಅದನ್ನ ಡೆವಲಪ್ ಮಾಡ್ತೀವಿ. ಟೇಲರ್ ಮೇಡ್ ಅಂತ ಏನ್ ಹೇಳ್ತೀವಿ, ಕಸ್ಟಮೈಸ್ಡ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಏನ್ ಹೇಳ್ತೀವಿ. ಅವರ ಅಗತ್ಯಕ್ಕೆ ಅನುಗುಣವಾಗಿ ನಾವು ಕೆಲವು ತರಬೇತಿ ಕಾರ್ಯಕ್ರಮಗಳನ್ನ ರೂಪಿಸಿ ಅವರಿಗೆ ಟ್ರೈನಿಂಗ್ ಅನ್ನ ಕೊಡ್ತೇವೆ. ಇಕ್ರಿಸ್ಯಾಟ್ ಅನ್ಕೊಂಡು ನಾವು ಮಾತಾಡುವಾಗ ಇದು ದೊಡ್ಡ ಸಂಸ್ಥೆ, ಇಂಟರ್ನ್ಯಾಷನಲ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ಸೆಮಿ ಎರಿಡ್ ಟ್ರಾಪಿಕ್ಸ್ ಅಂತ ಅನ್ಕೊಂಡು ಹೇಳ್ತಾ ಇದ್ರಿ ತಾವು. 3,500 ಎಕರೆ ವಿಸ್ತೀರ್ಣದ ಈ ಬೃಹತ್ ಸಂಸ್ಥೆಗೆ ಹಣಕಾಸಿನ ವ್ಯವಸ್ಥೆ ಎಲ್ಲಿಂದ ಬರುತ್ತೆ? ವಾರ್ಷಿಕವಾಗಿ ಎಷ್ಟು ಖರ್ಚಾಗಬಹುದು ಅಂತ ಏನಾದ್ರೂ ನಮ್ಮ ಶ್ರೋತೃಗಳು ಕುತೂಹಲದಿಂದ ನಿರೀಕ್ಷೆ ಮಾಡ್ತಿರಬಹುದು ನಮ್ಮ ಪ್ರಶ್ನೆಗಾಗಿ. ನಾನು ಹೇಳಿದೆ ನಿಮಗೆ, ಇದಕ್ಕೆ ಬೇರೆ ಬೇರೆ ರೀತಿಯ ದಾನಿಗಳು ದೊಡ್ಡ ದೊಡ್ಡ ಸಂಸ್ಥೆಗಳಿದ್ದಾವೆ, USAID ಅಮೆರಿಕ ದೇಶದ್ದು, ಹಾಗೆ ACIR ಅಂತ ಆಸ್ಟ್ರೇಲಿಯಾದ್ದು, ಯುರೋಪಿಯನ್ ಯೂನಿಯನ್ ಅವರು, ಫೋರ್ಡ್ ಫೌಂಡೇಶನ್ ಅವರು, ಐಫ್ಯಾಡ್ ಅಂತ ಇನ್ನೊಂದಿದೆ ಅಲ್ಲಿನವರು, ವರ್ಲ್ಡ್ ಬ್ಯಾಂಕ್ನವರು, ಆಮೇಲೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನವರು, ಅದಲ್ಲದೆ ಕೆಲವು ರಾಜ್ಯ ಸರ್ಕಾರಗಳು, ಅಲ್ಲದೆ ಭಾರತ ಸರ್ಕಾರ, ಇವರೆಲ್ಲರೂ ಈ ಪ್ರಾಜೆಕ್ಟ್ ಗಳನ್ನ ಅನುಸರಿಸಿ ನಮಗೆ ಫಂಡಿಂಗ್ ಅನ್ನು ಕೊಡ್ತಾರೆ. ಸುಮ್ನೆ ಹೀಗೆ ಫಂಡಿಂಗ್ ಅಂತ ಹೇಳ್ಬಿಟ್ಟು ಕೊಡೋದಿಲ್ಲ. ಇಲ್ಲಿ ಈಗ ಒಂದು ಪ್ರಾಜೆಕ್ಟ್ ನ ನಾವು ಬರೀಬೇಕು, ಈ ತರದ ನಾವು ಸಂಶೋಧನೆಯನ್ನು ಮಾಡ್ತೀವಿ, ಈ ಸಂಶೋಧನೆಯಿಂದ ಈ ತರದ ಪ್ರಯೋಜನಗಳು ರೈತರಿಗೆ ಆಗ್ತದೆ, ಇದರಿಂದ ಈ ತರದ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ ಅಂತ ಹೇಳಿ ನಾವು ಒಂದು ಪ್ರಾಜೆಕ್ಟ್ ಅನ್ನು ಡೆವಲಪ್ ಮಾಡಿ ಕೊಟ್ಟಾಗ ಅದಕ್ಕೆ ಬೇಕಾದಂತ ಹಣ ನಮಗೆ ಇಲ್ಲಿ ಬರುತ್ತೆ. ಹಾಗಾಗಿ ಒಂದು ವರ್ಷ ನಮ್ಮ ಪ್ರಾಜೆಕ್ಟ್ ಅನ್ನು ಆಧರಿಸಿ ಸಾಧಾರಣ $6 million ಆಗಿರ್ಬಹುದು, ಇನ್ನೊಂದು ವರ್ಷ ನಮ್ಮ ಪ್ರಾಜೆಕ್ಟ್ ನ ಆಧರಿಸಿ $10 million ಆಗಿರ್ಬಹುದು, ಅದರ ಮಾರನೇ ವರ್ಷ ಪ್ರಾಜೆಕ್ಟ್ ಗಳು ಕೆಲವು ಮುಗಿದ್ರಿಂದ ಅದು $8 million ಬರ್ಬಹುದು. ಹೀಗಾಗಿ ನಾವು ವಾರ್ಷಿಕವಾಗಿ ಇಷ್ಟೇ ಇದೆ ಅಂತಂದು ಹೇಳಲಿಕ್ಕೆ ಆಗೋದಿಲ್ಲ. ಪ್ಲಸ್ ಇದಕ್ಕೆ ಇಷ್ಟು ನಿಮಗೆ ಅಲೋಕೇಟ್ ಮಾಡಿದೀವಿ, ಇಷ್ಟು ನಿಮಗೆ ಕೇಟಾಯಿಸಿದೀವಿ ಅಂತ ವ್ಯವಸ್ಥೆ ಇಲ್ಲಿಲ್ಲ. ಸರ್ಕಾರಿ ಸಂಸ್ಥೆಗಳಲ್ಲಿ ಆ ತರದ ವ್ಯವಸ್ಥೆ ಇರುತ್ತೆ. ನಿಜ. ಒಂದು ಮಹತ್ವದ ಸಂಗತಿ ಏನಂದ್ರೆ, ಸಂಸ್ಥೆ 50ನೇ ವರ್ಷದ ಸಂಸ್ಥಾಪನಾ ದಿನವನ್ನ ಆಚರಣೆ ಮಾಡಿಕೊಂಡಿತು. ನಮ್ಮ ಭಾರತದ ಪ್ರಧಾನಮಂತ್ರಿಗಳಾಗಿರುವ ಶ್ರೀ ನರೇಂದ್ರ ಮೋದಿ ಅವರು ಈ ಸಮಾರಂಭಕ್ಕೆ ಆಗಮಿಸಿದ್ರು, ತಾವು ಇದ್ರೆ ಸನ್ನಿವೇಶವನ್ನ ನೆನಪು ಮಾಡಿಕೊಳ್ಳಿ. ಇದೊಂದು ನಮ್ಮ ಇಕ್ರಿಸ್ಯಾಟಿನ ಇತಿಹಾಸದಲ್ಲಿ ಅತ್ಯಂತ ಒಂದು ಮಹತ್ವದ ಘಟ್ಟ ಅಂತ ಹೇಳಬಹುದು. ಈ ಸಂಸ್ಥೆಯನ್ನ ಉದ್ಘಾಟನೆ ಮಾಡುವಾಗ ಆವಾಗಿನ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಂದಿದ್ರು. ಅದಾದ ನಂತರ ಶ್ರೀ ಚರಣ್ ಸಿಂಗ್ ಅವರು ಅಧಿಕಾರದಲ್ಲಿದ್ದಾಗ ಒಂದು ಬಾರಿ ಇಲ್ಲಿ ಸಂದರ್ಶಿಸಿದ್ರು. ಇದಾದ ನಂತರ ದೇಶದ ಮುಖ್ಯ ಒಬ್ಬ ನಾಯಕರು ಬಂದಿರುವಂತಹ ಸಂದರ್ಭ ಅಂದ್ರೆ ಇದೆ, ನಮ್ಮ ಎಲ್ರಿಗೂ ಬಹಳ ದೊಡ್ಡ ಹೆಮ್ಮೆಯ ವಿಷಯ. ಅವರು ವಿಶೇಷವಾಗಿ ನಮ್ಮ ಸಂಸ್ಥೆಯ ಈ ಸಂಶೋಧನೆಗಳ ಬಗ್ಗೆ ಕಾಳಜಿ ಮತ್ತು ಆಸಕ್ತಿ ಮತ್ತು ಒಂದು ರೀತಿಯ ಕುತೂಹಲವನ್ನಿಟ್ಟುಕೊಂಡು ಬಂದಿದ್ರು. ಬಹಳ ಒಳ್ಳೆ ರೀತಿಯಲ್ಲಿ ಇಲ್ಲಿನ ವಿಜ್ಞಾನಿಗಳ ಜೊತೆ ಅವರು ಸಂವಾದ ನಡೆಸಿದ್ರು. ಅವ್ರ ಜೊತೆಗೆ ಬಹಳ ಚೆನ್ನಾಗಿ ಪ್ರಶ್ನೆಗಳನ್ನ ಕೇಳುದು ಅದೆಲ್ಲ ಮಾಡಿದ್ರು. ನಾವು ಅವ್ರಿಗೋಸ್ಕರವಾಗಿ ನಮ್ಮ ಸಂಶೋಧನೆಗಳ ಒಂದು ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ವಿ. ಆಗ ಅವರು ಬಂದು ಇಲ್ಲಿ ಬಹಳ ಉತ್ಸುಕತೆಯಿಂದ ಎಲ್ಲರ ಜೊತೆಗೆ ಸಂವಾದ ನಡೆಸಿದ್ರು. ಹಾಗೇನೆ ನಮ್ಮ ಇಕ್ರಿಸ್ಯಾಟ್ ನಲ್ಲಿ ಬೆಳೆದಿರುವಂತಹ ಹಲವು ಬೆಳೆಗಳ ಒಂದು ಪ್ರಾತ್ಯಕ್ಷಿಕೆಗಳನ್ನು ನೋಡ್ಲಿಕ್ಕೆ ಅವರು ಫೀಲ್ಡ್ ನಲ್ಲೂ ಕೂಡ ಹೋಗಿದ್ರು. ಈಗ ನಮ್ಮ ಹಿಂಗಾರು ನಡೀತಾ ಇದೆ, ವಿಶೇಷವಾಗಿ ಕಡಲೆ ಈ ಟೈಮ್ನಲ್ಲಿ ಅದರ ಸಂಶೋಧನೆ ನಡೀತಾ ಇರುತ್ತೆ, ಅದರ ಹೊಲಗಳಿಗೆಲ್ಲ ಅವರು ಹೋಗಿದ್ರು. ಹಾಗೆ ಹಿಂಗಾರಿ ಜೋಳದ ತಾಕುಗಳನ್ನ ಅವರು ಭೇಟಿ ಮಾಡಿದ್ರು. ಬಹಳ ಖುಷಿಯಿಂದ ಅವರು ಹೊಲಗಳಲ್ಲೆಲ್ಲ ರೈತರು ಓಡಾಡದಂತೆ ಓಡಾಡಿ ಅವರ ಒಂದು ಉತ್ಸಾಹವನ್ನ ಎಲ್ಲರ ಜೊತೆ ಹಂಚಿಕೊಂಡ್ರು. ಅದಲ್ಲದೆ ಕೇವಲ ಒಂದ್ 2 ತಾಸಿನಷ್ಟು ಅವರು ಇಲ್ಲಿದ್ರೂ ಕೂಡ ಇಲ್ಲಿ ಒಂದು ರೀತಿಯ ಹಬ್ಬದ ವಾತಾವರಣ ಉಂಟಾಗಿತ್ತು. ಅವರಿಗಿರುವಂತಹ ವಿಶೇಷ ಕಾಳಜಿ ಕೃಷಿಯ ಬಗ್ಗೆ, ವಿಶೇಷವಾಗಿ ಅದು ಅಲ್ಲದೆ ಒಣಬೇಸಾಯದ ಬಗ್ಗೆ ಇರುವಂತಹ ಕಾಳಜಿ, ಮತ್ತೆ ಅದೇ ರೀತಿಯ ಅವರು ಬಂದಿರುವಂತಹ ಸಂದರ್ಭದಲ್ಲಿ ನನಗೆ ನನ್ನ ಜೀವನದ ಅತ್ಯಂತ ಒಂದು ಅವಿಸ್ಮರಣೀಯವಾದಂತಹ ಅವಕಾಶ ನನಗೆ ಒದಗಿ ಬಂದಿದ್ದು ಏನು ಅಂತ ಹೇಳಿದ್ರೆ, ಪ್ರಧಾನಿಯವರ ಜೊತೆಗೆ ಸಂವಾದ ನಡೆಸಿ ನಾವು ಬುಂದೇಲ್ ಖಂಡದಲ್ಲಿ ಇವತ್ತು ಏನ್ ಕೆಲಸ ಮಾಡ್ತಾ ಇದ್ವಿ ಅದ್ರ ಬಗ್ಗೆ ಹಂಚಿಕೊಳ್ಳಿಕ್ಕೆ ಒಂದು ಅವಕಾಶ ಸಿಕ್ತು. ಬುಂದೇಲ್ ಖಂಡದಲ್ಲಿ ರೈತರ ಆದಾಯವನ್ನ ದ್ವಿಗುಣಗೊಳಿಸ್ಲಿಕ್ಕೋಸ್ಕರ ಉತ್ತರ ಪ್ರದೇಶ ಸರ್ಕಾರದ ಹಣಕಾಸಿನ ನೆರವಿನಿಂದ ಒಂದು ಪ್ರಾಜೆಕ್ಟ್ ಅನ್ನ ಅಲ್ಲಿ ಕಳೆದ 4 ವರ್ಷದಿಂದ ಮಾಡ್ತಾ ಇದ್ದೇವೆ. ಅದರ ಪ್ರತಿಫಲವನ್ನ ಸೂಚನೆ ಮಾಡುವಂತ ಕೇವಲ 1 ನಿಮಿಷದ ಒಂದು ವಿಡಿಯೋವನ್ನ ಅವರಿಗೆ ನಾವು ಪ್ರಸ್ತುತಪಡಿಸಿದ್ವಿ. ಅದನ್ನ ನೋಡಿ ಅವರು ಬಹಳ ಸಂತೋಷಪಟ್ಟರು. ಅದನ್ನೇ ಅವರು 2-3 ಸಾರಿ ತಮ್ಮ ಭಾಷಣದಲ್ಲೂ ಕೂಡ ಅದರ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ವಿಶೇಷವಾಗಿ ಈ ಕೆಲಸದ ಬಗ್ಗೆ ಅವರ ಗಮನ ಹೋಗಿದ್ದು ನಮಗೆ ಬಹಳ ಬಹಳ ಸಂತೋಷ ಕೊಟ್ಟಿದೆ. ಇದೊಂದು ಸುವರ್ಣ ಅವಕಾಶ ಅಂತ ನಾನು ಹೇಳಬಹುದು. ಇಕ್ರಿಸ್ಯಾಟ್ ಸಂಸ್ಥೆ ಬಗ್ಗೆ ಬಹಳ ವರ್ಷಗಳಿಂದ ನಾವು ನೀವು ವಿಚಾರಗಳನ್ನ ತಿಳ್ಕೊಂತ ಬಂದಿದ್ವಿ. 50ನೇ ವರ್ಷ ಸಂದಿರುವ ಈ ಸಂಸ್ಥೆಗೆ ದೊಡ್ಡ ಕಿರೀಟ, ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಬಂದಿದೆ. ಬಹು ವಿಸ್ತಾರವಾದ ಸಂಸ್ಥೆ ಇದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದಿರುವ ಈ ಸಂಸ್ಥೆಗೆ ಪ್ರಧಾನಿಗಳು ಆಗಮಿಸಿದ್ದು, ಹಾಗೆ ಅಲ್ಲಿಯ ಚಟುವಟಿಕೆಗಳನ್ನ ಇಡೀ ದೇಶಕ್ಕಲ್ದಲ್ಲೇ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಿದ್ದು ನಮ್ಮ ಮಾಧ್ಯಮಗಳ ಹೆಗ್ಗಳಿಕೆ. ಈ ಒಂದು ಸಂದರ್ಭದಲ್ಲಿ ತಾವು ಇಕ್ರಿಸ್ಯಾಟ್ ಸಂಸ್ಥೆಯ ಕುರಿತಂತೆ ಅಲ್ಲಿಯ ಚಟುವಟಿಕೆಗಳನ್ನ ಮತ್ತಿತರ ಸಂಗತಿಗಳನ್ನ ಉಲ್ಲೇಖ ಮಾಡಿದ್ರಿ. ತಮಗೆ ಧನ್ಯವಾದಗಳು ಡಾಕ್ಟ್ರೆ. ನಮಸ್ಕಾರ. ಧನ್ಯವಾದಗಳು ವಿಜಯ್ ಅವರೇ. ಬಹಳ ಸಂತೋಷ. ರೈತ ಬಾಂಧವರಿಗೆಲ್ರಿಗೂ ನನ್ನ ಪರವಾಗಿ, ಸಂಸ್ಥೆಯ ಪರವಾಗಿ ನಮಸ್ಕಾರಗಳು. ಕೇಳಿದ್ರೆ ಇಕ್ರಿಸ್ಯಾಟ್ ಸಂಸ್ಥೆ ಹೈದರಾಬಾದ್ನಲ್ಲಿ ಇದೆಯಲ್ಲ, ಭಾರತದ ಪ್ರಧಾನಮಂತ್ರಿಗಳಾಗಿರುವ ಶ್ರೀ ನರೇಂದ್ರ ಮೋದಿ ಅವರು February 5 50ನೇ ವರ್ಷದ ಸಂಸ್ಥಾಪನಾ ಸಮಾರಂಭಕ್ಕೆ ಆಗಮಿಸಿ ಅಲ್ಲಿಯ ಚಟುವಟಿಕೆಗಳನ್ನು ಗಮನಿಸಿದ್ರು. ನೇರ ಪ್ರಸಾರದಲ್ಲಿ ಆಕಾಶವಾಣಿ ಮತ್ತು ದೂರದರ್ಶನ ವಾಹಿನಿಗಳಲ್ಲೂ ವಿಚಾರಗಳು ಬಿತ್ತರವಾದವು. ಇಕ್ರಿಸ್ಯಾಟ್ ಸಂಸ್ಥೆ ಕುರಿತಂತೆ ಅಲ್ಲಿ ನಡೆಯುತ್ತಿರುವ ಸಂಶೋಧನೆಗಳು, ವಿಸ್ತರಣಾ ಚಟುವಟಿಕೆಗಳು, ಮತ್ತಿತರ ಸಂಗತಿಗಳು ಏನೇನಂತ ಅನ್ಕೊಂಡು ಇದುವರೆಗೆ ವಿಷಯಗಳನ್ನು ಹಂಚಿಕೊಂಡವರು, ಪ್ರಸ್ತಾಪ ಮಾಡಿದವರು ಡಾಕ್ಟರ್ ಶ್ರೀನಾಥ್ ದೀಕ್ಷಿತ್ ಅವರು. ಕೇಳುವರೇ, ಈಗ ಕೃಷಿ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ರಚನೆ ವಿಜಯ ಅಂಗಡಿ, ಹಾಡಿದ್ದಾರೆ ಕಡ್ಲೇರ ತುಳಸಿ ಮೋಹನ್ ಮತ್ತು ಚಂದ್ರಕಲಾ. ಪ್ರಚೋದಿನಿ ಆರೋಗ್ಯದಾತಿನಿ ಬೆಳೆ ಸಾಗಣಿಕೆ ಕಷ್ಟ ಎಂದು ಗೋವಿನ ಸಗಣಿ ಮಣ್ಣಿಗೆ ಸಕ್ಕುಣಿ ಜೀವಿ ಪ್ರಚೋದಿನಿ ಆರೋಗ್ಯ ದಾನಿನಿ ಗೋವಿನ ಸಗಣಿ ಮಣ್ಣಿಗೆ ಸಕ್ಕುಣಿ ಜೀವಿ ಪ್ರಚೋದಿನಿ ಆರೋಗ್ಯ ದಾನಿನಿ ಜೀವಿ ಪ್ರಚೋದಿನಿ ಆರೋಗ್ಯ ದಾನಿನಿ ಜೀವಿ ಪ್ರಚೋದಿನಿ ಆರೋಗ್ಯ ದಾನಿನಿ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ ಪ್ರಸಾರವಾಗಿದೆ. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೆಳಗರೆ ನಾಳೆ ಬೆಳಿಗ್ಗೆ 9:05 ಚಿಣ್ಣರ ಲೋಕ ಮಕ್ಕಳಿಗಾಗಿ ಕಾರ್ಯಕ್ರಮ. ಇದರಲ್ಲಿ ವಿಜಯಶ್ರೀ ಹಾಲಾಡಿ ಅವರ ಕಾಡಂಚಿನ ಊರಿನಲ್ಲಿ ಜಂಬಿಕುಳ್ಳಿ ಮತ್ತು ಪುಟ್ಟವಿಜಿ ಮಕ್ಕಳ ಕಥಾ ಸಂಕಲನದಿಂದ ಆಯ್ದ ಕಥೆಯನ್ನ ಕೇಳುವಿರಿ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಕುಟುಂಬ ದೌರ್ಜನ್ಯ ಕಾಯ್ದೆ ಈ ಕುರಿತು ರಾಯಚೂರಿನ ನ್ಯಾಯವಾದಿಗಳಾದ ಭಾರತಿ ಜಿ ಪುರಾಣಿಕ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಮೂಳೆ ಹಾಗೂ ಕೀಲು ಸಮಸ್ಯೆಗಳು ಮತ್ತು ಪರಿಹಾರ ಈ ವಿಷಯವಾಗಿ ಡಾ ನವೀನ್ ಕುಮಾರ್ ಎ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಈಗ ಸಮಯ 7:20 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜೊಂಪೆನ ವಿವರ, ಇದೇ ಫೆಬ್ರವರಿ 27 ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ನಡೆಯಕ್ಕಿದ್ದು ಲಸಿಕಾ ಅಭಿಯಾನಕ್ಕೆ ಅಗತ್ಯ ಸಿದ್ದತೆ ಮಾಡಿಕೊಳ್ಳೋಕೂತ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ನಿರ್ದೇಶನ ಕೊಟ್ಟಳು. ಮಡಿಕೇರಿ ಪೇಟೆನ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಯಲ್ಲಿ ಇಂದು ನಡೆದ ಸಭೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನದ ಪೂರ್ವ ಸಿದ್ದತೆ ಸಂಬಂಧ ಮಾಹಿತಿ ತಕೊಂಡವು ಮಾತಾಡಿದವು. ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾ ಗೋಪಿನಾಥ್ ಅವರು ಮಾತಾಡಿ, 5 ವರ್ಷದೊಳಗಿನ 42,375 ಮಕ್ಕಳು 27 ಲಸಿಕಾ ಅಭಿಯಾನ ನಡೆದಿದೆ. ಅದರೊಟ್ಟಿಗೆ 28 ಮತ್ತೆ ಮಾರ್ಚ್ 1 ಗ್ರಾಮೀಣ ಪ್ರದೇಶದಲ್ಲಿ ಹಂಗೆ ನಗರ ಪ್ರದೇಶದಲ್ಲಿ ಮಾರ್ಚ್ 2 ಮುಟ್ಟ ಮನೆ ಮನೆಗೆ ಹೋಗಿ ಪೋಲಿಯೋ ಲಸಿಕೆ ನೀಡಲಾದೆ ಅಂತ ಹೇಳಿದವು. ಈ ಸಭೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಆರ್ ವೆಂಕಟೇಶ್, ಜಿಲ್ಲಾ ಪಂಚಾಯತ್ ಸಿಇಒ ಭಂವರ್ ಸಿಂಗ್ ಮೀನಾ, ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ನಿರ್ದೇಶಕರಾದ ಡಾ ಕಾರ್ಯಪ್ಪ ಸೇರಿದಂತೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗ ಮುಖ್ಯಪಟ್ಟವು ಹಾಜರಿದ್ದವು. ನಗರಸಭೆನ 2022-23 ಸಾಲ ಆಯವ್ಯಯ ಅನುಮೋದನೆಗೆ ಇದೇ 19 ತೇಲ್ರೆ ನಾಳೆ ಬೆಳಿಗ್ಗೆ 11:30 ನಗರಸಭೆ ಕೌನ್ಸಿಲ್ನ ವಿಶೇಷ ಸಾಮಾನ್ಯ ಸಭೆ, ನಗರಸಭೆ ಅಧ್ಯಕ್ಷರಾದ ನೆರವಂಡ ಅನಿತಾ ಪೂವಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದದೇ ಅಂತ ಪೌರಾಯುಕ್ತರಾದ ಎಸ್ ವಿ ರಾಮದಾಸವು ತಿಳಿಸಿದರು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆಗೆ ಕಾರ್ಯಕ್ರಮದ ನಿಟ್ಟಿನಲ್ಲಿ ಮಡಿಕೇರಿ ತಾಲೂಕಿಗೆ ಸಂಬಂಧಿಸಿದಂತೆ ತಹಶೀಲ್ದಾರರ ಮುಂದಾಳ್ತನಲ್ಲಿ ನಾಳೆ ಬೆಳಗ್ಗೆ 10 ಗಂಟೆಗೆ ಮಡಿಕೇರಿ ಹೋಬಳಿನ ಕಡಗದಾಳು ಗ್ರಾಮದ ವಿಎಸ್ಎಸ್ಎನ್ ಸಭಾಬಾಡಲ್ಲಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ನಡೆದಿದೆ. ಕಡಗದಾಳು ಇಬ್ನಿ ಒಳವಾಡಿ ವೃತ್ತಕ್ಕೆ ಒಳಪಡುವ ಗ್ರಾಮಗಳ ಪಹಣಿ ದಾಖಲೆಗಳ ತಿದ್ದುಪಡಿ, ಪೌತಿ ಖಾತೆ, ಪಡಿತರ ಚೀಟಿ ಒತ್ತುವರಿ ವಿಚಾರ, ನಾಡ ಕಚೇರಿ, ಎಜೆಎಸ್ಕೆ ಕೇಂದ್ರಗಳ ಸೇವೆಗಳ ಕುರಿತಂಗೆ ಸಮಸ್ಯೆಗೆ ಇದ್ದರೆ ಅರ್ಜಿ ತಕೊಂಡು ಪರಿಹಾರಕ್ಕೆ ಕ್ರಮ ತಕೊಳ್ಳಲಾದ್ಯತ ತಾಲೂಕಿನ ತಹಶೀಲ್ದಾರರಾದ ಪುದಿನೆರವನ ಎಸ್ ಮಹೇಶವು ತಿಳಿಸಿದರು. ಹಂಗೇನೆ ವೀರಶಪೇಟೆ ತಾಲೂಕು ಚೆನ್ನೈನಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿನ ಚೆನ್ನಂಗಿ ದಿಡ್ಡಳ್ಳಿ ಹಾಡಿ ಸರ್ಕಾರಿ ಆಶ್ರಮ ಶಾಲೆಯಲ್ಲಿ ಜಿಲ್ಲಾಧಿಕಾರಿಯವರ ಗ್ರಾಮ ವಾಸ್ತವ್ಯ ನಡೆದಿದೆ. 2022-23 ಸಾಲಿನ ಸುರುನಹಂಗೆ 2ನೇ PUC ತರಗತಿಗಳ ಎಲ್ಲಾ ಮಾಧ್ಯಮಗಳ ಪಠ್ಯಪುಸ್ತಕಗಳನ್ನ ಕರ್ನಾಟಕ ಪಠ್ಯಪುಸ್ತಕ ಸಂಘ ಮುದ್ರಣಗೊಳಿಸಿ ಜಿಲ್ಲಾ ಹಂತದ ಮಳಿಗೆಗಳಲ್ಲಿ ದಾಸ್ತಾನು ಇಟ್ಟಿದ್ದು ಈ ಪಠ್ಯಪುಸ್ತಕಗಳನ್ನ ಕರ್ನಾಟಕ ಪಠ್ಯಪುಸ್ತಕ ಸಂಘದಲ್ಲಿ ನೋಂದಾಯಿಸಿಕೊಂಡಿರುವ ಮಾರಾಟಗಾರರಿಗೆ ಮಾತ್ರ ಒದಗಿಸಲಾದೆ. ಆಸಕ್ತಿ ಇರುವವು ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕೊಡಗು ಜಿಲ್ಲೆ ಇವರನ್ನ ಸಂಪರ್ಕಿಸಕೃತ ಇಲಾಖೆಯ ಉಪನಿರ್ದೇಶಕರಾದ ವೇದಮೂರ್ತಿಯವು ತಿಳಿಸಿದರು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಗಮ ನಿಯಮಿತ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಸಹಕಾರ ಇಲಾಖೆ ಇವರ ಕೂಡುಕೂಟಲ್ಲಿ ಜಿಲ್ಲೆಯ ಸಹಕಾರ ದವಸ ಭಂಡಾರ, ಹಾಲು ಉತ್ಪಾದಕರ ಸಹಕಾರ ಸಂಘ, ಇತರೆ ಸಹಕಾರ ಸಂಘಗಳ ಕಾರ್ಯದರ್ಶಿಗಳಿಗೆ ಲೆಕ್ಕಪತ್ರ ನಿರ್ವಹಣೆ ಹಂಗೆ ಇತ್ತೀಚಿನ ಕಾಯ್ದೆ ತಿದ್ದುಪಡಿ ಕುರಿತಂಗೆ ಶಿಕ್ಷಣ ಕಾರ್ಯಕ್ರಮ ಇದೇ 21ರ ಬೆಳಗ್ಗೆ 10:30 ಗಂಟೆಗೆ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಸಭಾಬಾಡಿಯಲ್ಲಿ ನಡೆದಿದೆ. ನಗರೋತ್ಥಾನ ಯೋಜನೆಯಡಿಯಲ್ಲಿ ಮಡಿಕೇರಿ ನಗರಸಭೆಗೆ 40 ಕೋಟಿ ರೂಪಾಯಿ ಬಿಡುಗಡೆಯಾಗಿದ್ದು ಇದರೊಟ್ಟಿಗೆ ಮುಖ್ಯಮಂತ್ರಿಯವರ ವಿಶೇಷ ಪ್ಯಾಕೇಜ್ನಡಿಯಲ್ಲಿ 5 ಕೋಟಿ ಬಿಡುಗಡೆಯಾಗಿದ್ದು ಈ ಸಂಬಂಧ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂಪಿ ಅಪ್ಪಚರಂಜನವು ಇದೇ 19 ತಿಳರ ನಾಳೆ ಮಧ್ಯಾಹ್ನ 1:30 ಗಂಟೆಯಿಂದ ಸಾಯಂಕಾಲಕ್ಕೆ ಮುಟ್ಟ ಪ್ಯಾಟನ ಎಲ್ಲಾ ವಾರ್ಡ್ಗಳಿಗೆ ಭೇಟಿ ಕೊಟ್ಟವೆ. ಆಯಾ ವಾರ್ಡ್ಗಳಲ್ಲಿ ಆಕೆ ಇರುವ ಅಭಿವೃದ್ದಿ ಕೆಲಸಗಳಿಗೆ ಸಂಬಂಧಿಸಿದಂತೆ ಸಾರ್ವಜನಿಕರು ಮನವಿ ಸಲ್ಲಿಸಕು ಈ ಸಂದರ್ಭ ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಅಧಿಕಾರಿಗಳು ಹಾಜರಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ 2018ರಿಂದ ವರ್ಷೋಳನಂಗೆ ಆರ್ಥಿಕ ಸಾಕ್ಷರತಾ ಸಪ್ತಾಹದ ಅಂಗವಾಗಿ ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ ತೇಳುವ ಧ್ಯೇಯವಾಕ್ಯದೊಟ್ಟಿಗೆ ಲೀಡ್ ಬ್ಯಾಂಕ್ ಸಭಾಬಾಡಲಿ ಆರ್ಥಿಕ ಸಾಕ್ಷರತಾ ಸಪ್ತಾಹದ ದಿನನ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಮೈಸೂರು ವಲಯದ ಉಪ ಪ್ರಾದೇಶಿಕ ವ್ಯವಸ್ಥಾಪಕ ಸೆಲ್ವಕುಮಾರ್, ಸರ್ಕಾರ ಸಾರ್ವಜನಿಕರಿಗಾಗಿ ಬೇರೆ ಬೇರೆ ಯೋಜನೆಗಳನ್ನ ಜಾರಿ ಮಾಡಿಟ್ಟು ಅದರಲ್ಲಿ ಡಿಜಿಟಲ್ ತಂತ್ರಜ್ಞಾನದಲ್ಲಿ ಬ್ಯಾಂಕ್ ಸೇವೆ ಹಂಗೆ ಸಾಮಾಜಿಕ ಭದ್ರತಾ ಯೋಜನೆಗೆ ಮಹತ್ವ ಪಡ್ಕೊಂಡಿಟ್ಟು ಜನ ಇದರ ಸದುಪಯೋಗ ಪಡ್ಕೊಳೋ ಕೂತ ಹೇಳ್ದು ನಿಮ್ಮ ಖಾತೆಯಲ್ಲಿರುವ ದುಡ್ಡು ಹಂಗೆ ನಡೆಸಿದ ವಹಿವಾಟುಗ ಸರಿ ಹುಟ್ಟತೇಳಿ ಪರೀಕ್ಷೆ ಮಾಡ್ಕೊಳಕು ಹಂಗೆ ಏನಾದ್ರು ತೊಂದರೆ ಆದರೆ ಕೂಡಲೇ ಬ್ಯಾಂಕ್ ಗಮನಕ್ಕೆ ತರ ಕೂತಯೂ ಹೇಳ್ದು. ಲೀಡ್ ಬ್ಯಾಂಕ್ನ ವ್ಯವಸ್ಥಾಪಕ ಆರ್ಕೆ ಬಾಲಚಂದ್ರ ಸೇರಿದಂಗೆ ಮುಖ್ಯಪಟ್ಟವು ಈ ಸಂದರ್ಭದಲ್ಲಿ ಹಾಜರಿದ್ದು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಮೈಸೂರಿನಲ್ಲಿ ಹೊಸ ಕಾನ್ಸೆಪ್ಟ್ ನೊಂದಿಗೆ ಶುಭಾರಂಭಗೊಂಡಿದೆ ಕಸಾರಿಯಾ ಇಟರ್ನಿಟಿ ಅಂಡ್ ಹಿಂಡ್ವೇರ್ ನ ಎಕ್ಸ್ಕ್ಲೂಸಿವ್ ಶೋರೂಮ್. ಕಾಂಟ್ಯಾಕ್ಟ್ ಶ್ರೀ ಮನೋಜ್ ಓಮ್ ಸಿರಾಮಿಕ್ಸ್ ಪ್ರೈವೇಟ್ ಲಿಮಿಟೆಡ್, ರಿಂಗ್ ರೋಡ್, ಬೋಗಾದಿ, ಮೈಸೂರ್. ಕಾಲ್ ಉತ್ತಪ್ಪ ಪಿಪಿ 8904885434. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi betikudi. Palace Toyota. Near Kaveri Hall. CV Shankar Road. Madikeri. Call 7022671919. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 2255571. ಇದೀಗ ಸದಸ್ಯರಿಗೆ ಚಿನ್ನಾಭರಣ ಸಾಲಗಳು ಅತಿ ಕಡಿಮೆ ಬಡ್ಡಿ ದರದಲ್ಲಿ. 1,000 ರೂಪಾಯಿ ಸಾಲದ ಮೇಲೆ ತಿಂಗಳಿಗೆ ಕೇವಲ 8 ರೂಪಾಯಿ ಬಡ್ಡಿ. ಪ್ರತಿ ಗ್ರಾಮ್ಗೆ ಗರಿಷ್ಠ 4,000 ರೂಪಾಯಿ ವರೆಗೆ ಸೇವಾ ಶುಲ್ಕ ರಹಿತ ಸಾಲ ಲಭ್ಯ. ಭೇಟಿ ಕೊಡಿ ಶ್ರೀ ಸರಸ್ವತಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮಿತದ ವಿರಾಜಪೇಟೆ, ಬೆಂಗಳೂರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಶಾಖೆಗಳನ್ನು. ನಾಪೋಕ್ಲು ಬೇತುಗ್ರಾಮ ಕೆಡಂಜಿ ಮನೆ ಕೆಎಂ ವಿಜಯ್ ಲಾವಣ್ಯ ದಂಪತಿಗಳ ಅವಳಿ ಮಕ್ಕಳಾದ ಯಥಾಕ್ಷ ಮತ್ತು ಯತೀಶ್ ಇವರ 3ನೇ ವರ್ಷದ ಹುಟ್ಟುಹಬ್ಬ ಇಂದು. ಪುಟಾಣಿಗಳಾದ ಯಥಾಕ್ಷ ಮತ್ತು ಯತೀಶ್ಗೆ ಶುಭಾಶಯ ಕೋರುವವರು ಅಪ್ಪ ಅಮ್ಮ, ಅಜ್ಜ ಕೆಕೆ ಮಂದಪ್ಪ, ಅಜ್ಜಿ ಹೊನ್ನಮ್ಮ ಮತ್ತು ಕುಟುಂಬಸ್ಥರು, ಬಂಧು ಮಿತ್ರರು. ಯಥಾಕ್ಷ ಮತ್ತು ಯತೀಶ್, ಹ್ಯಾಪಿ ಬರ್ತ್ಡೇ. ಕೊಡಗಿನಾದ್ಯಂತ ನಿಮ್ಮ ಯಾವುದೇ ಉದ್ದೇಶದ ಮಣ್ಣಿನ ಕೆಲಸಗಳಿಗಾಗಿ ಅತ್ಯಾಧುನಿಕ ಜೆಸಿಬಿ ಮತ್ತು ವಿವಿಧ ಮಾದರಿಯ ಹಿಟಾಚಿಗಳಿಗಾಗಿ ಸಂಪರ್ಕಿಸಿ ಕಮಟೆ ಈಶ್ವರ ಅರ್ಥ್ ಮೂವರ್ಸ್ ಮಾಯಮುಡಿ. ಕಾಲ್ ಆಪಟಿರ ಅಯ್ಯಪ್ಪ 9611870813. ನಿಧನ ಸುದ್ದಿ. ಹಾಕತ್ತೂರು ಮುತ್ತಾರ್ಮುಡಿ ಗ್ರಾಮದ ಕುಡೆಕಲ್ಲು ದಿವಂಗತ ಅಪ್ಪಚ್ಚ ಅವರ ಮಗ ದೇವಪ್ಪ ಅವರು ನಿನ್ನೆ ರಾತ್ರಿ 11:10 ನಿಧನರಾದರು. 80 ವರ್ಷ ಪ್ರಾಯದ ಕುಡೆಕಲ್ಲು ದೇವಪ್ಪ ಅವರ ಅಂತ್ಯಕ್ರಿಯೆ ನಾಳೆ ಸಂಜೆ 4 ಗಂಟೆಯ ನಂತರ ಕುಶಾಲನಗರ ಗೌಡ ರುದ್ರಭೂಮಿಯಲ್ಲಿ ನಡೆಯಲಿದೆ. ಮೂಲತ್ ಬೇಗೂರು ಗ್ರಾಮ ಹತ್ರ ಪೊನ್ನಂಪೇಟೆಲು ವಾಸಂಜ ಚೇಂದೀರ ಪೌತಿ ಮೊಣ್ಣಯ್ಯ ಇಂಡ ಮೋಮೊ ಭೀಮಯ್ಯ ಹ್ಯಾರಿ ಅವಳು ತೊಂದರೆ ಬೈತಲು ಇಂದು 20 ಮರಣಪಟ್ಟತು. ಚೇಂದೀರ ಭೀಮಯ್ಯ ಹ್ಯಾರಿ ಅಂಡ ಆಕಿರಿ ಕಾರ್ಯ ನಾಳೆ ಮಜ್ಜಾನ ಪೊನ್ನಂಪೇಟೆಲುಳ್ಳ ಅಂಡ ಸ್ವಂತ ಮನೆಯಲ್ಲಿ ನಡಪ. ನಿಧನ ಸುದ್ದಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027009. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಇದೇ 27 ನಡಪಂತ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನಕ್ಕೆ ಅವಶ್ಯ ತಯಾರಿ ಮಾಡಿಯೋವನಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಸತೀಶ್ ನಿರ್ದೇಶನ ಕೊಡುತ್ತದೆ. ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ನಡೆಸುವ ಸಂಬಂಧ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡೆಲ್ ಇಂದು ನಡೆದ ಮುಪ್ಪಡೆ ಸಭೆಯಲ್ಲಿ ಮಾಹಿತಿ ಪಡೆದಂಡು ತಕ್ಕ ಪರಂದ ಅವು ಅಂಚಿ ಬಯತರ ಒಳಲು ಉಳ್ಳ ಮಕ್ಕಕ್ಕೆ ಪಲ್ಸ್ ಪೋಲಿಯೋ ತುಳಿಬೂಕುವ ಈ ಕಾರ್ಯಕ್ರಮತನ ಯಶಪಡುತ್ತಕ್ಕೆ ಎಲ್ಲಾ ಇಲಾಖೆಯ ಅಧಿಕಾರಿಯ ಸಹಕರಿಸಿಡುವನಿಗೆ ಸೂಚನೆ ಕೊಡ್ತಿತ್ತು. ರೇಡಿಯೋ ಟಿವಿ ನ್ಯೂಸ್ ಪೇಪರ್ ಕೂಡನಿಗೆ ಎಲ್ಲಾ ಮಾಧ್ಯಮದ ಪ್ರಚಾರ ಕೊಡಪಾಡಿನ ಮೂಲಕ ಈ ಅಭಿಯಾನದ ಅರಿವಿಕೆನ ಗ್ರಾಮ ಗ್ರಾಮಕ್ಕೂ ಎತ್ತುವನಿಕೆ ಮಾಡುವಕ್ಕೆ ಸಲಹೆ ಕೊಡುತ್ತದೆ. ಸಭೆಯಲ್ಲಿ ಹಾಜರಿಂಜ ಆರ್ಸಿಎಚ್ ಅಧಿಕಾರಿ ಡಾ ಗೋಪಿನಾಥ್ ತಕ್ಕ ಬರೆದಿತ್ತು. ಜಿಲ್ಲೆಯ ನಗರ ಪ್ರದೇಶದ 4,400 ಪಿಂಜ, ಗ್ರಾಮೀಣ ಪ್ರದೇಶದ 37,975, ಒಟ್ಟು 42,375 ಮಕ್ಕ ಅಂಜಿ ಬಯತರ ಒಳದು ಉಳ್ಳವು ಉಂಡು. 27 ನಡಪ ಜಿಲ್ಲಾ ಮಟ್ಟದ ಅಭಿಯಾನ ಅಲ್ಲತೆ 28 ಪಿಂಜ ಮಾರ್ಚ್ 1 ಪಿಂಜ ದಂಡಾಂಗ್ ನಗರ ಪಿಂಜ ಗ್ರಾಮೀಣ ಭಾಗತ್ರ ಮನೆ ಮನೆಗೆ ಪೋಯಿತು. ಅಭಿಯಾನದ ಪ್ರಯೋಜನ ಪಡೆದೋಕೆ ಬುಟ್ಟು ಪೋನ ಮಕ್ಕಕ್ಕೆ ಪೋಲಿಯೋ ಲಸಿಕೆ ಕೊಡಪನ್ನು ಮಾಹಿತಿ ಕೊಡುತ್ತದೆ. ಜಿಲ್ಲಾ ಪಂಚಾಯತ್ ಸಿಇಒ ಬನ್ವರ್ ಸಿಂಗ್ ಮೀನಾ, ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕ ಡಾ ಕಳ್ಳಿಚಂಡ ಕಾರ್ಯಪ್ಪ, ಕೂಡನಿಕೆ ಮುಖ್ಯಪಟ್ಟವು ಹಾಜರಿಂದ ಸಭೆಯಲ್ಲಿ ತಕ್ಕ ಬರೆದ ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣಾಧಿಕಾರಿ ಡಾ ವೆಂಕಟೇಶ್, ಜಿಲ್ಲೆಯಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮತನ ಪರಿಣಾಮಕಾರಿಯಾಯಿತು ನಡೆಸುವ ಕಡತನ ಕ್ರಮತರ ಮಾಹಿತಿನ ಕೊಡುತ್ತದೆ. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮತರ ಅಡಿಲು ಚೆನ್ನಯ್ಯನಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿರ ಚನ್ನಂಗಿ ಬಸವನಹಳ್ಳಿರ ದಿಡ್ಡಳ್ಳಿ ಹಾಡಿ ಸರ್ಕಾರಿ ಆಶ್ರಮ ಸ್ಕೂಲಲ್ಲಿ ನಾಳೆ ಪೊಲಕ 10 ಗಂಟೆಯಿಂದ ಜಿಲ್ಲಾಧಿಕಾರಿರ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ನಡಪ. ಅಂದನೆ ಮಡಿಕೇರಿ ಹೋಬಳಿರ ಕಡಗದಾಳು ಗ್ರಾಮತ್ರ ವಿಎಚ್ಎಸ್ಎನ್ ಸಭಾಬಾಡಲ್ಲಿ ಮಡಿಕೇರಿ ತಾಲೂಕು ತಹಶೀಲ್ದಾರ್ ಮಹೇಶಯ್ಯನ ಮುಂದಾಳ ತನತ್ ನಾಳೆ ಪೊಲಕ 10 ಗಂಟೆಯಿಂದ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ನಡಪ. ಕಡಗದಾಳು ಪಿಂಜ ಇಬ್ನ ಒಳವಾಡಿ ವೃತ್ತ ಕಡಗನ ಗ್ರಾಮತ್ರ ಆರ್ಟಿಸಿರ ತಿದ್ದುಪಡಿ ಪೌತಿ ಖಾತೆ ಕೂಡನಕ್ಕೆ ಬಾರೆ ಬಾರೆ ವಿಷಯಕ್ಕೆ ಸಂಬಂಧಪಟ್ಟನಕ್ಕೆ ಗ್ರಾಮಸ್ಥಂಗ ಅನುಭವ ಚುಟ್ಟುಳ್ಳ ತೊಂದರೆ ತಾಪತ್ರೇತರ ಮೇದ ಪುಕಾರ್ ಅರ್ಜಿ ಸ್ವೀಕಾರ ಮಾಡಿತು. ಆಪಚಿಕ ಅರ್ಜಿನ ಅಲ್ಲಿಯೇ ವಿಲೇವಾರಿ ಮಾಡೋಕೆ ಕ್ರಮ ಇಡ್ತವ. ಇದೇ ಪೋಲೆ ಸುಂಟಿಕೊಪ್ಪ ಹೋಬಳಿರ 7ನೇ ಹೊಸಕೋಟೆರ ಸರ್ಕಾರಿ ಪಿರಿಯ ಪ್ರೈಮರಿ ಸ್ಕೂಲ್ ಸಭಾಬಾಡಲ್ಲಿ ಜಿಲ್ಲಾಧಿಕಾರಿ ಡಾ ಸತೀಶ್ ಅಂಡ ಮುಂದಾತಂತ ತಾಲೂಕು ಮಟ್ಟದ ಅಧಿಕಾರಿಯ ಪೊಲಕ 10 ಗಂಟೆ 25 ಗಂಟೆಗೆ ತನೆ ಗ್ರಾಮ ವಾಸ್ತವ್ಯ ನಡೆಸಿತು. ಸಾರ್ವಜನಿಕ ಅಂಗಡಿಯಿಂದ ಅಹವಾಲು ಸ್ವೀಕಾರ ಮಾಡುವ. ದಂಡಾರ್ಥ 20-23 ಸಾಲಕ್ಕೆ ಒತ್ತನಕ್ಕೆ ಮಡಿಕೇರಿ ನಗರಸಭೆಯ ಆಯವ್ಯಯಕ್ಕೆ ಸಂಬಂಧಪಟ್ಟನಿಗೆ ಅನುಮೋದನೆ ಕೊಡುವ ಮೀದ ನಗರಸಭೆ ಕೌನ್ಸಿಲರ್ ವಿಶೇಷ ಸಾಮಾನ್ಯ ಸಭೆ ನಗರಸಭೆ ಅಧ್ಯಕ್ಷಗಳನ್ನು ನೆರವಂಡ ಅನಿತಾ ಪೂವ ಎಂಡು ಕೊರವು ಕಾರ್ಯಕ್ಕೆ ನಾಳೆ ಪೊಲಕ 11:30 ನಗರಸಭಾ ಕೌನ್ಸಿಲ್ ಸಭಾ ಬಾಡಲ ನಡಪ ಎಂದು ಪೌರಾಯುಕ್ತ ರಾಮದಾಸ್ ಅರಿಚಿಟ್ಟಿತು. ನಗರೋತ್ಥಾನತರ ಯೋಜನೆಯ ಅಡಿಲು ಮಡಿಕೇರಿ ನಗರಸಭೆಗೆ ಬಿಡುಗಡೆ ಆನ 40 ಕೋಟಿ ರೂಪಾಯಿತರ ಕೂಟಕ್ಕೆ ಮುಖ್ಯಮಂತ್ರಿಯ ವಿಶೇಷ ಪ್ಯಾಕೇಜ್ ಮೂಲಕ ಬಿಡುಗಡೆ ಆನ 5 ಕೋಟಿ ರೂಪಾಯಿಗೆ ಸಂಬಂಧಪಟ್ಟನಕ್ಕೆ ಮಡಿಕೇರಿ ನಗರದ ಅಭಿವೃದ್ಧಿ ಕಾರ್ಯ ಕೈಕಡತವ ನಿಟ್ಟಲ್ಲಿ ಶಾಸಕ